ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800542866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕ್ ಬೆಟ್ಟದನಾಯಿನ ಹಳ್ಳಿಯ ಕೃಷಿಕ ನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕ್ ಬೆಟ್ಟದನಾಗೇನಹಳ್ಳಿಯ ಕೃಷಿಕರಾದ ನಾಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ನಾಗಪ್ಪರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ ಸರ್. ನಾಗಪ್ಪರೇ, ಎಷ್ಟು ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಾ ಇದ್ರ? ಸರ್, ಈಗಾಗಲೇ ನಾವು ಈಗ 15 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಹಾಗಿದ್ರೆ ನಾಗಪ್ಪರ, ಈ ಕೃಷಿ ಬದುಕು ಮಾಡ್ಬೇಕು ಅಂತ ಯಾಕೆ ಆಸಕ್ತಿ ಬಂತು ನಿಮ್ಗೆ? ನಾವು ರೈತರಾಗಿ ರೈತರ ಮಕ್ಕಳಾಗಿ ಅಷ್ಟು ಮಾಡಿದ್ರೆ ನಮ್ಗೆ ಏನು ಬೆಲೆ ಉಳಿಯಲ್ಲ, ಇದ್ದೇ ಅಭ್ಯಾಸ ಇಲ್ಲ, ಮದ್ದಿಲ್ಲ ಸರ್. ಆದ್ರೆ ನಮ್ಮ ಅಪ್ಪರು ಏನು ಹಿಂದಿಂದ ಮಾಡ್ಕೊಂಬಂದ್ರೆ ಅದನ್ನ ನಾವು ಉಳುಮೆ ಮಾಡ್ಕೊಂತಲೇ ಹೋಗ್ಬೇಕಂತ ನಾವು ಬಹಳ ಆಸೆ ಪಟ್ಟದ್ದು ಮಾಡ್ತಾ ಇದೀವಿ ಸರ್. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದ್ರೆ ನಾಗಪ್ಪ? ಸರ್, ನಾವು ಏನು ಒಂದು ಅಕ್ಷರನೂ ಓದಿಲ್ಲ ಸರ್. ಓದಿಲ್ಲ ಸರ್. ಇದು ಹೊಲದ ಮೇಲೆ ಬಹಳ ಆಸೆ ಅಭಿಮಾನ. ಆದ್ರಿಂದ ನಾವು ಏನೇ ಆಗ್ಲಿ ಈಗಲೇ 17-18 ವರ್ಷದ ವಯಸ್ಸಿನಾಗಲೇ ನನಗೆ ಎತ್ತು ಗಾಡಿ ಮೇಲೆ ಅಭಿಮಾನ ಬಹಳ ಇತ್ತು. ಹೊಡಿಬೇಕು ಮಾಡ್ಬೇಕು ಅಂತ. ಕೃಷಿ ಅಂದ್ರೆ ನನಗೆ ಭಾರಿ ಇಷ್ಟ. ಆಸೆ ಕೃಷಿ ಬದುಕು ಕಷ್ಟ ಅನ್ಸಿಲ್ಲ ಯಾವತ್ತೂ? ಇಲ್ಲ, ನಮ್ಗೆ ಕಷ್ಟ ಅಂತ ಯಾವ ಇವತ್ತಿನವರಿಗೆ ಅಂತಿಲ್ಲ. ಇವತ್ತಿನವರಿಗೆ ಯಾವತ್ತು ನನಗೆ ಕಷ್ಟ ಅಂತ ಅನ್ಸಿಲ್ಲ. ಎಷ್ಟೇ ಕೆಲಸ ಮಾಡಿದ್ರು ಬೆಳಗರೆತ್ಗಾರಿ ಹೊಲ್ದಕ್ಕೆ ಹೋಗ್ಲಿ ಬೇಕು. ಯಾವ ಗಿಡಗಳು ಹುಟ್ಟಿದ್ದಾವೆ, ಯಾವ ಗಿಡ ಇಲ್ಲ ಅಂತ ನನಗೆ ಬಹಳ ಅಭಿಮಾನ ಇತ್ತು. ಅದರಿಂದ ನಮಗೆ ಲಾಭನೂ ಸಿಗ್ತದೆ ಅಂತ ನನಗೆ ಅನಿಸ್ತಿದೆ. ಈಗೆಲ್ಲ ಕೃಷಿ ಲಾಭದಾಯಕ ಅಲ್ಲ ಅಂತ ಸಾಕಷ್ಟು ಜನ ರೈತರು ಹೇಳ್ತಿರ್ತಾರೆ. ಎಲ್ಲ ನಿಮ್ಮ ರೀತಿಯಲ್ಲಿ ಯಾವ ರೀತಿ ಕೃಷಿ ಲಾಭ ಮಾಡ್ಕೋಬಹುದು ಸರ್? ನಾವು ಮನೆಯವರು ಎಲ್ಲರೂ ಸ್ವಂತ ಮಾಡಿ ಮಾಡಿಕೆ ಅಂದ್ರೆ ನಮಗೆ ಲಾಭ ಅನಿಸ್ತತೆ. ನಾವೆಲ್ಲ ಹೋಗಿ ಕೂಲಿ ಕೂಲಿ ಅಂತ ಹೋಗಿ ಕೂಲಿ ಮಾಡಿದ್ರೆ ನಮ್ಗೇನು ಬರೋದಿಲ್ಲ, ಬೇರೆ ಅವರಿಗೆ ಕೊಡ್ಬೇಕು, ಕೂಲಿಯರಿಗೆ ಕೊಡ್ಬೇಕಾಗತ್ತೆ. ಅದರಿಂದ ನಾವು ಎಷ್ಟೇ ಆಗಲಿ ಒಂದು ಖಾಲಿ ಹಾಕಿದ್ರೆ ನಾವು ಮಾಡಿಕೆ ಅಂದ್ರೆ ಸ್ವಲ್ಪ ಅನುಭವ ಬರ್ತದೆ ಅಂತ ನನಗೆ ಗೊತ್ತು ಸರ್. ಅದರಿಂದ ನಾವು ದಿನಾಲು ಕೇಳೋದ್ರಿಂದ ದಿನಾಲು ಒಂದ್ ದಿನ ಬಿಡ್ದಂಗೆ ಹೋಗ್ತೀವಿ ಹೊಲ್ದಕ್ಕೆ. ಅಂದ್ರೆ ನಮ್ ಕೆಲಸ ನಾವೇ ಸ್ವಂತ ಮಾಡೋದ್ರಿಂದ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಖರ್ಚು ಕಡಿಮೆ ಮಾಡೋದಕ್ಕಿಂತಲೇ ಹೋದರ್ಸ ನಮಗೆ ವರ್ಷಾಲು ರಾಗಿ ಕೊಂಡ್ಕನಕ್ ಆಗ್ತಲ್ಲ. ಹೋದರ್ಸ ನಾವು ಸ್ವಂತ ಮಾಡಿರೋದಕ್ಕೆ ಈಗ ಇನ್ನ ವರ್ಷದ ತನಕ ನಮಗೆ 6 ತಿಂಗಳು ಗಂಜಿ ನಮಗೆ ಇನ್ನೊಬ್ರು ಮನೆಗೆ ಹೋಗದಂಗೆ ಮಾಡ್ಕೋಬಹುದು ಸರ್. ಜಮೀನು ಎಷ್ಟೆಕರೆ ಇದೆ ನಾಗಪ್ಪ? ಸರ್, ನಮ್ಮ ಅಪ್ಪನ ಹೆಸರ 2 ಎಕರೆ. 2 ಎಕರೆಗಿಂತ ನಾವು 4 ಭಾಗ ಮಾಡ್ಕೊಂಡ್ವಿ. 1/2 ಎಕರೆ. 1/2 ಎಕರೆಗೆ ವರ್ಷದ ತನಕ ನಮ್ಗೆ ಏನು ಇದಿಲ್ಲ, ತೊಂದ್ರೆ, ಚೆನ್ನಾಗ ಲಾಭ ಮಾಡ್ಕೊಂಡ್ ಅದಿ ಸರ್. 8 ಸಾರಿಗೆ ಒಂದು ಅಕಡೆ ಹಾಕಿದ್ವಿ. 1 ವರ್ಷ ತೊಗರಿ ಆದ್ರೆ 50 ಸಾವಿರ ಮಾರಿ ಇನ್ನು ವರ್ಷದ ತನಕ ತೊಗರಿ ಬೆಳೆ ಮಾಡ್ಕೊಂಡು ಲಾಭ ಮಾಡ್ಕೋಬಹುದು ಸರ್. ಏನೇನು ಬೆಳೆಗಳು ಬೆಳಿತೀರ? ಈಗ ಫಸ್ಟ್ಗೆ ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳ ಆದ್ಮೇಲೆ ರಾಗಿ ಹಾಕಿದ್ವಿ. ರಾಗಿ ಹಾಕಿದ್ಮೇಲೆ ಹತ್ತಿ ಹಾಕಿದ್ವಿ. ವರ್ಷ ಅಂದ್ರೆ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀವಿ? ವರ್ಷಕ್ಕೊಂದೇ ಬೆಳೆ. ಮಳೆ ನೋಡ್ಕೊಂಡು, ಮಳೆ ಹಸಿರಿಂದನೆ ನಾವು ಜೀವನ ಮಾಡುತ್ತೆ. ಅಂದ್ರೆ ಪ್ರತಿ ವರ್ಷ ಒಂದೇ ತರದ ಬೆಳೆ ಹಾಕ್ತಾರ, ಬೇರೆ ಬೇರೆ ಬೆಳೆ ಪರಿವರ್ತನೆ ಮಾಡ್ತಿರ್ತಾರ? ವರ್ಷ ಬೇರೆ ಬೇರೆನೆ ಮಾಡ್ತೀವಿ. ವರ್ಷ ಒಂದು ಈ ತರ ಬಿತ್ತರೆ ಇನ್ನೊಂದ್ ತರ, ಈ ಮಕ್ಕ ನೇಗಿಲು ಹೊಡೆದು ಈ ಮಕ್ಕ ಬಿತ್ತಬೇಕು ಅಂತ ವರ್ಷ ನೋಡ್ಕೊಂಡಿದ್ವಿ. ಯಾವ್ಯಾವ ತರ ಬೆಳೆಗಳು ಬೆಳಿತಾರೆ? ಈ ವರ್ಷ ಮೆಕ್ಕೆಜೋಳ ಹಾಕಿದ್ರೆ ಈ ವರ್ಷ ಮೆಕ್ಕೆಜೋಳ ಹಾಕ್ತಾರ ಅಥವಾ ಬೇರೆ ಬೆಳೆ? ಈ ವರ್ಷ ಮೆಕ್ಕೆಜೋಳ ಹಾಕಿದ್ಗೆ ಹತ್ತಿ ಹಾಕ್ತಿವಿ. ಹತ್ತಿ ಹಾಕಿದ್ಗೆ ಬಿಟ್ಟು ಹತ್ತಿ ಚೆನ್ನಾಗಿ ಬರ್ತದೆ ಅಂತ ಇದನ್ನ ರಾಗಿ ಹಾಕ್ತಿವಿ. ರಾಗಿ ಹಾಕಿ ತಿರುಗಿ 2 ವರ್ಷ ಬಿಟ್ಟು ಶೇಂಗಾ ಹಾಕ್ತಿವಿ. ಶೇಂಗಾ ಅಷ್ಟು ನಮ್ಮ ಕಡೆಗೆ ಎತ್ತರ ಬೆಳೀತಸ, ಇಳುವರಿ ಕಾಯಿ ಕಮ್ಮಿ ಹಾಕತ್ತೆ. ಎತ್ತರ ನಮ್ಗೆ ಬೇಕಾದಷ್ಟು ಬರ್ತದೆ, ಆದ್ರೂ ಕಾಯಿ ಇಳುವರಿ ಕಮ್ಮಿ ಮಾಡಿ. ಈಗ ಸಾಕಷ್ಟು ಜನ ರೈತರು ಅಂದ್ರೆ ಒಂದೇ ತರ ಬೆಳೆ ಹಾಕ್ತಾರೆ. ಈಗ ಮೆಕ್ಕೆಜೋಳದಲ್ಲಿ ಆದಾಯ ಬರುತ್ತೆ ಅಂದ್ಬಿಟ್ಟು ಪ್ರತಿ ವರ್ಷ ಮೆಕ್ಕೆಜೋಳ ಹಾಕ್ತಾರೆ. ಈ ತರ ನೀವು ಹೇಳ್ದಂಗೆ 1 ವರ್ಷ ಹತ್ತಿ ಹಾಕೋದು, 1 ವರ್ಷ ರಾಗಿ ಹಾಕೋದು, 1 ವರ್ಷ ಮೆಕ್ಕೆಜೋಳ ಹಾಕೋದು, ಈ ತರ ಬೆಳೆ ಪರಿವರ್ತನೆ ಮಾಡೋದಿಲ್ಲ. ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರ? ನಮಗೆ ಲಾಭ ಅನ್ನಿಸ್ಕೆಲಿ ನಾವು ಮಾಡ್ಕೋಬೇಕು ಸರ್. ಬೆಳೆ ಬಿಟ್ಟ ಮೇಲೆ ನಾವೇನು ಇಲ್ಲೇನು ಈ ಗೌರ್ಮೆಂಟ್ ಗೊಬ್ಬರ ತಂದು ಇಲ್ಲಿ ಹಾಕಿಬಿಟ್ಟು ನಮಗೇನು ಮನುಷ್ಯನಿಗೆ ಶಕ್ತಿನೇ ಹೋಗ್ಬಿಟ್ಟದ. ಅದರಿಂದ ನಾವು ಈ ದನಿ ಗೊಬ್ಬರ ಹಾಕ್ಯಂದು ಈ ಸಾವಯವ ಗೊಬ್ಬರ ಅಂತ ಹೇಳಿದ್ರಲ್ಲ, ಅದನ್ನ 2 ಪಾಕೆಟ್ ಇದು ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿತ್ತು. ಅದರಿಂದ ಹಾಕಿದ್ಮೇಲೆ ಸ್ವಲ್ಪ ರಾಗಿ ಚೆನ್ನಾಗಿ ಬಂದಿತ್ತು. ಅದನ್ನ ರಾಗಿ ಕೊಯ್ದು ಆ ತೆನೆ ಈ ವರ್ಷ ನಾನು ಪಾಕೆಟ್ ಮಾಡಿ ಅದನ್ನ ಇದನ್ನ ತಯಾರು ಮಾಡ್ಬೇಕಂತ ಇದ್ದೀನಿ. ಬೀಜ ವರ್ಷ ಒಂದೊಂದರ ಬೆಳೆ ಹಾಕೋದ್ರಿಂದ ಏನ್ ಅನುಕೂಲ ಆಗುತ್ತೆ? ವರ್ಷ ಅನುಕೂಲ ಅನ್ನೋದಕ್ಕೆ ನಮ್ಗೆ ಲಾಭ ಅನ್ನಿಸ್ತದೆ ಹೊರತು ಲಾಸ್ ಅನ್ನೋಂತ ಆಗಲ್ಲ. ಒಂದೇ ತರ ಹಾಕಿದ್ರೆ ಇಲ್ಲ ಕೋರಿ ಹುಳ ಬೀಳ್ತದೆ ಮೆಕ್ಕೆಜೋಳಕ್ಕೆ, ಸುಂಕ್ ರೋಗ ಅಂತ. ಆಮೇಲೆ ಬೆಂಕಿ ರೋಗ ಬೀಳ್ತದೆ. ಸೂಲೆಂಗೆ ನೀರ್ ಇಡುದು ಆ ಮೆಕ್ಕೆಜೋಳ ಅಲ್ಲಿಗೆ ಬಂದು ನೀರ್ ಬಿಡುದು, ಎಲ್ಲ ನೀರು ಇಳಿತಿರ್ತ. ಅದು ತೆನೆಗೇನು ಉಪಯೋಗ ಬರ, ಇಳುವರಿನ ಕಡಿಮೆ ಆಗತ್ತೆ. ಆದ್ರಿಂದ ನೀವು ಬೆಳೆ ಪರಿವರ್ತನೆ? ಬೆಳೆ ಪರಿವರ್ತನೆ ಅದಕ್ಕೆ ವರ್ಷ ಬೇರೆ ಬೇರೆ ಮಾಡ್ತದೆ. ಬೆಳೆಗಳು ಬೆಳಿತೀರ? ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ ತರ ಒಂದು ವ್ಯವಸಾಯ ಮಾಡ್ತೀರ? ಸರ್, ನಾವು ಹಿಂಗ ಬಿತ್ತಬೇಕಂತ ಮನಸ್ಸಿಗಿದ್ರೆ ಮೂಡ ಪಡುವ ಬಿತ್ತಬೇಕಾರೆ ನಾವು ಟೆಂಕ ಪಡಗ ನೇಗಿಲು ಹೊಡಿತೀವಿ. ಆಮೇಲೆ ಟೆಂಕ ಪಡಗ ಬಿತ್ತಬೇಕಂತಂದ್ರೆ ಮೂಡ ಪಡುವ ಬೇಸೆ ಹೊಡಿತೀವಿ. ಒಂದೇ ತರ ನೇಗಿಲು ಹೊಡೆದು ಒಂದೇ ತರ ಬಿತ್ತಲ್ಲ ಸರ್. ಸರ್, ನಾವು ಬೇಸಿಗೆಗೆ ಫಸ್ಟ್ಗೆನೆ ದರ್ಲೆ ಹೊಡಿತೀವಿ. ದರ್ಲೆ ಹೊಡೆದ ತಕ್ಷಣ ಕೂಳೆ ಎಲ್ಲ ಹೋಗತ್ತೆ. ಕೂಳೆ ಹೋದ್ಮೇಲೆ ಮತ್ತೆ ಮುಂಗಾರಿ ಅನಿ ಬಂದಟ್ಟಿಗೆ ನೇಗ್ಲು ಹೊಡ್ತೀವಿ, ಉಳಿಮೆ ಮಾಡೋದು. ನೇಗ್ಲು ಹೊಡೆದ್ಮೇಲೆ ಮತ್ತೆ ಓಕ ಆದ್ಮೇಲೆ ಮತ್ತೆ ಎರಡು ಮಕ ಕುಂಟೆ ಎಬ್ಬರ್ತೆ ಹೊಡಿತಿ, ಎಬ್ಬರ್ತೆ ಹೊಡೆದ್ಮೇಲೆ ಮತ್ತೆ ಇನ್ನೊಂದರೆ ತಿಳುವರ್ತಿ ಹೊಡಿತಿ, ಅದು ಓಕು ಮುರ್ಕಂದು ಹೋಗತ್ ಓಕ್ ಮುರ್ಕಂದು ಹೋದ್ಮೇಲೆ ಮತ್ತೆ ಎಂತದು ನೇಗ್ಲು ಮತ್ತೆ ಹೊಡಿತಿ, ನೇಗ್ಲು ಹೊಡೆದ್ಮೇಲೆ ಮತ್ತೆ ಬಿತ್ತಕ ರೆಡಿ ಮಾಡ್ಕೊಂಡು. ಅಂದ್ರೆ ಈಗ ಒಂದ್ ಎರಡ್ ಮೂರು ಸರಿ ಈ ತರ ವ್ಯವಸಾಯ ಮಾಡೋದ್ರಿಂದ ಓಕು ಕಡಿಮೆ ಆದ್ರೆ ನಿಮ್ ಕಳೆ ಕಡಿಮೆ ಆಗುತ್ತೆ. ಕಳೆ ಕಡಿಮೆ ಆಗುತ್ತೆ, ಅದರಿಂದ ನಾವು ಇನ್ನೊಂದ್ ಪಟ್ಟಿಗೆ ಬಿತ್ತಿಗೆಂದು ಕುಂಟೆ ಹೊಡೆದು ಆಮೇಲೆ ಎಳಲು ಹೊಡಿತಿ. ಎಳಲು ಹೊಡೆದ್ಮೇಲೆ ನಮಗೆ ಅವಾಗ ಹೋಗಿ ಕುಡ್ತತ್ತಿಲ್ಲ ಅಂದ್ರೆ ಗೊತ್ತಾಗಿ ತಕ್ಷಣಕ್ಕೆ ಎಡೆಕುಂಟೆ ಹೊಡಿತಿ. ಎಡೆಕುಂಟೆ ಹೊಡೆದ್ಮೇಲೆ ನಮಗೆ ಆಮಕ್ಕ ಎದ್ದಳಲ್ಲ ಅನ್ನೋದಕ್ಕೆ ಯೂರಿಯಾ ಹೋಗ್ಯದ. ಯೂರಿಯಾ ಹೋಗಿದ್ಮೇಲೆ ಯೂರಿಯಾ ಬಂದ್ರೆ ನಮಗೆ ಅನುಕೂಲ ಆಗತ್ತೆ, ನೀರಿಂದನೇ ಸ್ವಲ್ಪ ಜೀವನ ಮಾಡುತ್ತೆ. ಅಂದ್ರೆ ನಿಮ್ದು ಬೆದಲ್ ಜಮೀನ್ ನೀರಾವರಿ ಇಲ್ಲ? ಇಲ್ಲ ಸರ್, ನೀರಾವರಿ ಇಲ್ಲ. ಬೆದಲ್ ಜಮೀನಲ್ಲಿ ನಿಮ್ಗೆ ಹೆಚ್ಚು ಲಾಭ ತಂದ್ಕೊಡಂತ ಬೆಳೆ ಅಂದ್ರೆ ಯಾವ್ದು? ರಾಗಿ, ಹತ್ತಿ, ಮೆಕ್ಕೆಜೋಳ, ಮೂರೇ ಅಷ್ಟು ನಮಗೆ ಬರೋದು, ಇನ್ನೇ ಅದಿಲ್ಲ. ಅಂದ್ರೆ ಈಗ ರಾಗಿ ಬಿತ್ತನೆ ಮಾಡ್ಬೇಕಂದ್ರೆ ನೀವು ರಾಗಿನ ಎಲ್ಲಿಂದ ತಗೊಂಡ್ಬರ್ತೀರ? ಬಿತ್ತನೆ ಬೀಜಗಳ ನೀವೇ ಮಾಡ್ಕೊಂತೀರ? ಇಲ್ಲ, ನಾವೇ ಮಾಡ್ಕೊಂತದ್ದು. ಸೈ ವರ್ಷ ಮಾಡ್ಕೋಬೇಕಂತ ಐತೆ, ಮಾರ್ಕೆಟ್ನಾಗೆಲ್ಲ ತರ್ತಿದ್ವಿ, ಅದು ನಮಗೇನು ಅಂಚಿಕೆ ಇಲ್ಲ. ಅದು ಕಲಬೇರಿಕೆ ಬೀಜ ಐತೆ ಸರ್, ಇವಾಗ ನೋಡಿದ್ಮೇಲೆ ನಮ್ ಕಲಬೇರಿಕೆ ಬೀಜ ನೋಡಿದ್ಮೇಲೆ ಅದ ಈ ವರ್ಷ ಮಾಡ್ಲೇಬಾರ್ದು, ಸ್ವಂತ ಮಾಡ್ಕೋಬೇಕಂತ ಇದೆ. ಬೀಜ ಚೆನ್ನಾಗಿ ಕಳೆ ತೆಗೆದು ರೆಡಿ ಮಾಡ್ಕೊಂಡು. ಸ್ವಂತ ಮಾಡ್ಕೋಬೇಕಂದ್ರೆ ಯಾವ ತರ ಕ್ರಮ ಅನುಸರಿಸ್ಬೇಕು ಬೀಜ ಸರ್? ನಾವು ದೊಡ್ಡ ದೊಡ್ಡ ತೆನೆನ ಕೊಯ್ದು ಆರಿಸ್ಕೊಂಡು ಒಳ್ಳೆ ಕ್ಲೀನ್ ಆಗಿ ಅವನಲ್ಲಿ ನೋಡ್ಕೊಂಡು ಬೀಜ ಮಾಡ್ಕೋಬೇಕು ಸರ್. ಆತರ ಬೀಜ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಇಳುವರಿ ಬರ್ತಂತ ಅನಿಸುತ್ತೆ. ಈ ವರ್ಷ ಮಾರ್ಕೆಟ್ ನಿಂದ ತಾಮಂದ್ ಹಾಕಿದ್ರಲ್ಲ, ಅದರಿಂದ ಏನ್ ತೊಂದರೆ ಆಯ್ತು? ಅದೇ ಸರ್, ಕಲಬೇರಿಕೆ ಬೀಜ ಇತ್ತು ಸರ್. ಕಲಬೇರಿಕೆ ಬೀಜದಿಂದ ನಮಗೆ ಅದನ್ನ ಸುಮ್ನೆ ದುಡ್ಡಿಗೆ ತಗೊಂಡೋಗಿ ಮನೆ ಬೀಜ ಹಾಕ್ಬಿತ್ಬಾರ್ದು, ಸುಮ್ನೆ ದುಡ್ಡು ಕೊಟ್ಟೆ ಹಾಕ್ತಿರ್ಬಾರ್ದು ಅಂತ ಇದೈತಿ. ಏನ್ ರೇಟು ಒಂದ್ ಕೆಜಿ ಬೀಜ ಮಾರ್ಕೆಟ್ ಅಲ್ಲಿ? ರಾಗಿ ಬೀಜ ಒಂದ್ ಕೆಜಿಗೆ 25 ರೂಪಾಯಿ. 25 ರೂಪಾಯಿ ಕೆಜಿ, ಅದು 5 ಕೆಜಿ ಬೀಜ. ನೀವು ಎಷ್ಟು ಕೆಜಿ ಬೀಜ ಬಿತ್ತನೆ ಮಾಡ್ತೀರ? ನಮಗೆ 10 ಕೆಜಿ ಬಿತ್ತಿದ್ ಸರ್. 10 ಕೆಜಿ ಬಿತ್ತಿದ್? 10 ಕೆಜಿ. ಅದನ್ನ ಯಾವ ತರ ಬಿತ್ತರ? ಶೆಡ್ಡಲ್ಲಿ ಬಿತ್ತರ, ಏನ್ ಚೆಲ್ತೀರ ಬೀಜನ? ಶೆಡ್ಡೆ ಬಿತ್ತ ಸರ್. ಶೆಡ್ಡೆ ಬಿತ್ತರ? ಅಂತರ ಎಷ್ಟ್ ಇಟ್ಟಿರ್ತಾರ? ಅಂತರ ಒಂದ್ ಅಡಿ ಒಳಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಇರ್ತದೆ. ಒಂದ್ ಅಡಿಗೆ? ಒಂದ್ ಅಡಿಗಿನ ಸ್ವಲ್ಪ ಕಡಿಮೆ ಇರುತ್ತೆ. ಕುಂಟೆ, ಎಡಕುಂಟಿಗೆ? ಎಡಕುಂಟೆ ದಾಯಕ್ ಬಿತ್ತನೆ ಮಾಡ್ತಾರೆ. ಶೆಡ್ಡೆಲ್ಲ ಬಿತ್ತನೆ ಮಾಡ್ತಾರೆ? ಶೆಡ್ಡೆ ಸರ್. ಅಂದ್ರೆ ಈಗ ರಾಗಿ ಅಂದ್ರೆ ಸಣ್ಣ ಬೀಜ ಅಲ್ಲ, ಜಾಸ್ತಿ ದಪ್ಪ ಆಗುತ್ತೆ ಬಿತ್ತನೆ ಮಾಡ್ಬೇಕಾದ್ರೆ. ಅದಕ್ಕೆ ನಾವು ಈಗ ಹೆಚ್ಚೇರು ಬೀಜ ತಂದಿದ್ವಿ, ಅದಕ್ಕೆ 40 ಕೆಜಿ ಗೊಬ್ಬರ ತರ್ತ. 40 ಕೆಜಿ ಗೊಬ್ಬರ ತಂದ್ರೆ ಒಂದ್ ಚೇರಿಗೆ 4 ಶೇರ್ ಅಂತ ಲೆಕ್ಕ. ಅಂದ್ರೆ ನಾವು ಬಿತ್ತಬೇಕಾರೆ ಗೊಬ್ಬರ ಬೀಳ್ತದ ಜಾಸ್ತಿ ಇಲ್ಲ ಬೀಜ ಜಾಸ್ತಿ ಬೀಳ್ತದ ಅಂತ ನೋಡ್ತೀವಿ. ಕರೆಕ್ಟ್ ಆಗಿ ಬೀಜ ಜಾಸ್ತಿ ಬಿದ್ದು ಅಂದ್ರೆ ಇನ್ನೊಂದ್ ಶೇರು ಗೊಬ್ಬರ ಬೀಸಿ. ಅಂದ್ರೆ 4 ಕೆಜಿ ಗೊಬ್ಬರಕ್ಕೆ 1 ಕೆಜಿ ಬೀಜ ಮಾಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡ್ತೀವಿ. ಅದಕ್ಕೆ ಒಂದ್ ಎಕರೆಗೆ ನಮ್ಗೆ ಎಷ್ಟು 10 ಕೆಜಿ ಬೀಜ 40 ಕೆಜಿ ಗೊಬ್ಬರ ಅಂದ್ರೆ ನಮಗೆ ಕರೆಕ್ಟ್ ಆಗ ಎಲ್ಲ ಚೆನ್ನಾಗಿ ಉಟ್ನೆ ಅವನಿಗೆ ಚೆನ್ನಾಗಿರೋ ಅವನಿ ಸರಿ ಇರುತ್ತೆ. ಅವಾಗ ಎಲ್ಲ ನಾವೆಲ್ಲ ನಾವು ಕಮ್ಮಿಯ ಒಂದ್ 3 ಶೇರು ಬಿತ್ತಿದ್ವಿ ಅಂದ್ರೆ ಏನು ಅದು ಹೋಗಿ ಸಾಯ್ತತೆ, ಎಲ್ಲಾನ ಎಡಕುಂಟೆ ಹೋದ್ರೆ ಅದು ಎಲ್ಲ ಅಳಿಸಿ ಹೋಗ್ಬಿಡುತ್ತೆ. ನೀವು ಅದರಲ್ಲಿ ಬಿತ್ತನೆ ಮಾಡಿದ ನಂತರ ಎಡಕುಂಟೆ ಎಷ್ಟು ದಿನದಲ್ಲಿ ಹೊಡಿತೀರ? 25 ದಿನಕ್ಕೆ 20 ದಿನದಲ್ಲಿ ಹೊಡೆದು ಬಿಡ್ತು. ಎಷ್ಟು ಸಾರಿ ಹೊಡಿತೀರ? 3 ತಿಂಗಳಿಗೆ 3 ಪಟ್ಟು ಹೊಡಿತಿ. ತಿಂಗಳ ಹುಲ್ಲು ಇತ್ತು ಅಂದ್ರೆ ತಿಂಗಳ 1 ಪಟ್ಟು ಹೊಡಿತಿ, ಹುಲ್ಲಿಲ್ಲ ಅಂದ್ರೆ ಒಂದ್ 2 ತಿಂಗಳಿಗೆ ಮುಗಿಸ್ಬಿಡ್ತು. ಒಟ್ಟಿಗೆ ಜ್ವಾಲೆ ಎತ್ತುಗಳು ಜ್ವಾಲೆ ಮೇಯ್ಬೇಕಾದ್ರೆ ಒಳಗಾದ್ರೆ ಮುಗ್ದೋಗ್ಬಿಡ್ತು. ಈಗ ರಾಗಿಯಲ್ಲಿ ಎಡಕುಂಟೆ ಹೊಡೆದ ನಂತರ ನೀವು ಕಳೆ ತೆಗಿತೀರ? ಹ್ಞೂ ಸರ್, ಕಳೆ ಎಡಕುಂಟೆ ಹೊಡೆದ ತಕ್ಷಣಕ್ಕೆ ಕಳೆ ತೆಗೆದು ವೀರ್ಯ ಒಗೆದು ಆಮೇಲೆ ಇದು ಜ್ವಾಲೆ ಕಡಿಸ್ಬೇಕಾರೆ ಇದು ಎತ್ತು ತಿಂತವೆ ಒಡೆ ಉಗಿಸ್ತದೆ ಬೇಡ ಅಂತ ನಿಲ್ಸಿಬಿಡ್ತಿ. ಅವಾಗ ಒಡೆ ಮಟ್ಟ ಕಾಣುತ್ತದ, ಮತ್ತೆ ಈರೆ ಉಗ್ಗಿ ಮತ್ತೆ ಅದ್ರ ಟೈಮ್ ಮತ್ತೆ ಮೇಲೆ ಇನ್ನೊಂದ್ ಟ್ರಿಪ್ ಹೋಗಿಬಿಡ್ತು. ಮೇಲ್ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ? 2 ಪಟ್ಟು. ಎಷ್ಟು ತಿಂಗಳಲ್ಲಿ ಕೊಡ್ತೀರಾ? ಒಂದ್ 15 ದಿನದೊಳಗೆ ಕೊಡ್ಬೇಕು. ಒಂದ್ ಪಟ್ಟು ಒಡೆ ಉಗಿಸ್ಬೋದು, ಒಡೆ ಉಗಿಸ್ಬೇಕಾದ್ರೆ 1 ಪಟ್ಟು ಮುಂಚೆ ಕೊಡ್ಬೇಕು. ಹಂಗಾದ್ರೆ ಒಡೆ ಮೇಲೆ ಉಗಿಸಿದ್ರೆ ಅಂದ್ರೆ ಸಿಗಳು ಮೇಲೆ ಇದು ಅದು ವೀರ್ಯ ಬಿದ್ದು ಒಂದ್ ಸಿಗಳು ಒಣಗೋಕತ್ತೆ, ಇನ್ನು 3 ಸಿಗಳು ಚೆನ್ನಾಗಿರ್ತವೆ. ಅದು ನಾವೇ ಮಾಡ್ತೀವಿ ಅಂದ್ರೆ ಆ ಸಿಗಳು ರೋಗದಾಗ ನಾವು ವೀರ್ಯ ಹೋಗಿದ್ ಲೆಕ್ಕಕ್ಕಿರಲ್ಲ, ಏ ಇದೆಲ್ಲ ಇದು ಜಡಿಕೆ ರೋಗ ಅಂತ ನಾವು ಕರಿತಿ. ಅದ್ ಜಡಿಕೆ ರೋಗ ಅಲ್ಲ, ನಾವ್ ಹಾಕದೆ ಇದು ಅದು ವೀರ್ಯನ ಮಿಸ್ಟೇಕ್ ಮಾಡೋದು. ಅದಕ್ಕಿಂತ ಜ್ವಾಲೆ ಉಗಿಸೋದ್ ಮುಂಚೆವಾಗ ಬಿಟ್ರೆ ನಮಗೆ ಒಳ್ಳೆ ಅನಿಸ್ತದೆ. ಈ ತರ ಮೇಲ್ಗೊಬ್ಬರ ಹಿಂಗ್ ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಲಾಭ ಬರ್ತದೆ. ಒಂದು ಏನಾಗ್ಲಿ ಹೊಟ್ಟೆ ತುಂಬ ಉಣ್ಣಕ್ಕಿದ್ರಲ್ಲ ಅದು ಕೆಲಸ ಮಾಡೋದು ನಾವು. ಅದು ಏನಿಲ್ದಾರೆ ಹೋಗಿ ತಳದಾಗಲೇ ಬಿತ್ತಿ ಅಂತಂದ್ರೆ ಅದ್ ಹೆಂಗ್ ಬೆಳೀತೆ? ಎತ್ತಿ ಸರಿಯಾಗಿ ಮೇತ್ಕೊಂಡು ನಿಂಗೆ ಪಿಚಿಲ್ ರೋಗ ತೆನೆ ಬಿಟ್ಬಿಡ್ತು. ಹಂಗಾಗಿ ಮೇಲೆ 2 ಪಟ್ಟು ಗೊಬ್ಬರ ಹಾಕಿದ ಮೇಲೆ ನಮಗೆ ಅನುಕೂಲ ಅನಿಸ್ತದೆ. ಈಗ ಮೇಲ್ಗೊಬ್ಬರ ಮಾತ್ರ ಕೊಡ್ತಾರ, ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರನ ಕೊಟ್ಟಿರ್ತೀರ ಭೂಮಿಗೆ? ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತಿವಿ, ಮತ್ತೆ ಗೌರ್ಮೆಂಟ್ ಗೊಬ್ಬರನು ಕೊಡ್ತೀವಿ. ಅದನ್ನ ಜೊತೆ ಕೊಟ್ಟು ಮತ್ತೆ ಯೂರಿಯಾನ 2 ಪಟ್ಟು ಕೊಡ್ತೀವಿ. ಆತರ ಕೊಟ್ರೆ ಹೆಚ್ಚು ಇಳುವರಿ ಬರುತ್ತೆ. ಹೆಚ್ಚು ಇಳುವರಿ ಬರುತ್ತೆ. ಈಗ ರಾಗಿಗೆ ಏನೇನು ರೋಗ ಬರುತ್ತೆ? ರಾಗಿಗೆ ತಮ್ಮಲ್ ರೋಗ ಬರುತ್ತೆ. ತಮ್ಮಲ್ ರೋಗ ಅಂದ್ರೆ ಅದು ನಮಗೆ ಹುಟ್ಟುತ್ತಿದ್ದಂಗಲೇ ಸುಟ್ಟು ಹೋಗಿರ್ತದೆ, ಹುಟ್ಟು ಒಂದ್ 15 ದಿನಕ್ಕೆ. ಆಮೇಲೆ ಅದನ್ನ ನಾವ್ ಎಡಕೊಂಡು ಹೊಡೆದಾಗ ಒಂದೇ ಒಂದ್ ಬೇರ್ ಇರ್ತದೆ. ಅದೆಲ್ಲೇನ ಮಳೆ ಬಂದದ್ರ ಮಾತ್ರ ಎಲ್ಲ ಒಣಗೋಗ್ಬಿಡುತ್ತೆ, ಒಂದೇ ಬೇರ್ ಇಡ್ಕೊಂಡು. ಅದೇ ತಮ್ಮಲ್ ರೋಗ ಅಂದ್ರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಬಂತಂದ್ರೆ ಈ ಭತ್ತದಾಗ ಭತ್ತ ಕಡಿಬೇಕಾರೆ ಅದು ಕಂಡ ಇರ್ತದೆ, ಅಂತದ್ದು ಈ ರಾಗಿಗೆ ಕಂಡನ ಕಡಿಯೋ ಒಂದು ಹುಳ ಬರ್ತದೆ. ಅದ್ ನೋಡಿದ್ರೆ ಅದ್ ಒಳಗ್ ಕಡ್ಕೊಂತ ಹೋಗ್ತಿ ಹಿಂಗೆ ಇರಿದ್ರೆ ನೀರ್ ಅನ್ಕತಿತ್ತೆ, ಅದು ತರ ಇದು ಕೊಳೆ ರೋಗ. ಅದು ಆ ತರ ಏನಾದ್ರೂ ರೋಗ ಕಾಣಿಸ್ಕೊಂಡಾಗ ಔಷಧಿ ಸಿಂಪಡಣೆ ಮಾಡ್ತೀರಾ? ಇಲ್ಲ ಸಹ, ಅಂದು ಮಾಡಿಲ್ಲ. ಅದು ಈ ವರ್ಷ ಏನೋ ಮಾಡ್ಬೇಕಂತ ಇದ್ವಿ. ಮತ್ತೆ ಈಗ ಔಷಧಿ ಸಿಂಪಡಣೆ ಮಾಡಿಲ್ಲ ಅಂದ್ರೆ ರೋಗ ತೋಟಿಗೆ ಬರೋದ್ ಹೆಂಗೆ ಅಂತ? ಅದೇ ನೋಡ್ಕೊಂಡ್ಬಿಟ್ಟು ನಾವು ಈರಿ ಹೋಗಿ ಬಿಡ್ತೀವಿ ಹಿಂಗ ಆಕತಂತ, ಅವಾಗ ಚೆನ್ನಾಗ ಕಾಳ್ಕೊಂಬ ಹೋಗ್ಬಿಡ್ತು. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆನೆ ಮೇಲ್ ಗೊಬ್ಬರ ಕೊಡ್ಬಿಡ್ತೀರಾ? ಹೌದು. ಅಕಸ್ಮಾತ್ರ ಏನೋ ಒಂದು ಅಲ್ಲೊಂದಿಲ್ಲ ಅಂದ ಏನೋ ಈ ಜಡಿಕೆ ರೋಗ ಬಿಡುತ್ತಂದ್ರೆ ಅದನ್ನ ಜಡಿಕೆ ರೋಗ ಅಂತ ತಿಳಿದು ಆಮೇಲೆ ಸುಮ್ಮನೆ ಆಗ್ತದೆ. ಅದಕ್ಕಿಂತ ನಮ್ಮ ಮುಂಚೆರೆ ಇದು ತಮ್ಮೂಲ್ ರೋಗ ಅಂತಂದ್ರೆ ಅದಕ್ಕೆ ಮತ್ತೆ ಮಳೆ ಪಳೆ ನೋಡಿಕೊಂಡು ಮತ್ತೆ ನುಗ್ಗಿದ್ರೆ ಉತ್ತಮ. ಇದೀಗ ಬಿತ್ತನೆ ಮಾಡಿದ್ಮೇಲೆ ರಾಗಿ ಕೊಯ್ಲಿಗೆ ಬರಕಾದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಟೂ ನೆಟ್ ಅಂದ್ರೆ 3 ತಿಂಗಳು ಬರುತ್ತೆ. 3 ತಿಂಗಳಿಗೆ ನಾವು ಆ ಬೀಜ ಹಾಕಿದ್ರೆ ಮಳೆ ಇಲ್ದಿದ್ರು ಒಂದ್ ದಶೆ ಇಲ್ದಿದ್ರು ಸುದರ್ಶನ್ ಸರ್. ಟೂ ನೆಟ್ ಅಂದ್ರೆ ಆ ರಾಗಿ ಅಂದ್ರೆ ಅದ್ ರಾಗಿ ತಳಿ. ಹ್ಮ್, ಆ ತಳಿ ರಾಗಿ ತಳಿ. ಟೂ ನೆಟ್ ಅಂದ್ರೆ ಇಂಡಪೈ ಅಂದ್ರೆ 5 ತಿಂಗಳು 4 ತಿಂಗಳು ಬರುತ್ತೆ. ಅದಿಷ್ಟು ಮಟ್ಟ ಬೆಳೀತದೆ. ಅದ್ ಗಾಳಿ ಏನಪ್ಪ ಅಂತಂದ್ರೆ ಬಿದ್ದು ಬಿಡುತ್ತೆ. ಆ ಬಿದ್ದುತ್ತೇನೆಲ್ಲ ಅಲ್ಲೇ ಹೋಗಿರುತ್ತೆ. ಹಾಗಿದ್ರೆ ಯಾವ್ದು ಒಳ್ಳೆ ತಳಿ ಅಂತೀರಾ? ಇದೆ ಟೂ ನೆಟ್. ಟೂ ನೆಟ್ ಅದು ಎತ್ತರ ಬೆಳೆದು ಹುಲ್ಲು ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರ್ತದೆ. ಕೊಯ್ದ್ರೆ ಎಲ್ಲ ಪುಡಿ ಪುಡಿ ಆಗಿರುತ್ತೆ. ಅದು ಹೊಂದಿಗಿರಲ್ಲ ಅಷ್ಟು. ಎತ್ತುಗಳು ತಿನ್ನಕ್ ಚೆನ್ನಾಗಿರುತ್ತೆ. ಎತ್ತುಗಳು ತಿನ್ನಕ್ ಒಂದ್ ಕಡ್ಡಿ ಬಿಡಲ್ಲ, ಅಷ್ಟು ಚೆನ್ನಾಗಿ ತಿಂತಾವೆ. ಟೂ ನೆಟ್ ಏನಲ್ಲ ಅದು ಮಾತ್ರ ಬಹಳ ಜನಗಳಿಗೆ ಕೊಯ್ಯರಿಗೂ ಕೆಲಸ ಮಾಡಕ್ ಒಂದ್ ತಿಂಗಳು ಸುಧಾರಿಸ್ಕೊಂಡ್ಬಿಡುತ್ತೆ ಮಳೆ ಹೋದ್ರು. ಅದು ನಡೀತದೆ. ಈಗ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಎಷ್ಟು ಇಳುವರಿ ಬರುತ್ತೆ ರಾಗಿ? ಎಕರೆಗೆ ನಮ್ ಕಡೆ 15 ಚೀಲ ಬರ್ತದೆ ರಾಗಿ. ಕ್ಲೀನ್ ಮಾಡಿದ 15-20 ಚೀಲ ಬರ್ತದೆ ಸರ್. ಅಷ್ಟು ಇಳುವರಿ ಬಂದ್ರೆ ಒಳ್ಳೆ ಇಳುವರಿ ಬಂದ್ರೆ ಇಳುವರಿ ಸರ್. ಅದನ್ನ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಮಗೆ ಬೇಕಾದಷ್ಟು ಇಟ್ಕಂತಿ. ಎಷ್ಟು ಬೇಕು? ಒಂದು 15 ಚೀಲ ಆದ್ರೆ ಒಂದ್ 7 ಚೀಲ ಮಾರ್ಕೆಟ್ ದುರ್ಗ ಮಾರ್ಕೆಟ್ ಗೆ ಬಿಡ್ತೀವಿ. ಇನ್ನು ಉಳಿಕೆದ್ದು ಮನೆಗೆ ಇಟ್ಕಂತಿ. ಮನೆಗೆ ಇಟ್ಕಂತಾರೆ. ಏನ್ ರೇಟ್ ಸಿಗ್ತಾ ಇದೆ ಅಲ್ಲಿ? ಈಗ 2500 ರೂಪಾಯಿ 2200-2300 ನಡೀತತ್ತ. ನಾವು ಕೊಡ್ಬೇಕಾರೆ ಅಷ್ಟು ತಗೊಂಬಲ್ಲ ಅವ್ರು. ನಾವ್ ಯಾಕೆ ತಗೊಂಬಲ್ಲ ಅಂದ್ರೆ ನಮ್ಗೆ ನಾವು ಅಂಗಡಿಗೆ ತಗೊಂಡಿರ್ತೀವಿ. ಅದ್ ಮುರ್ಕೊಂಡು ಆ ಕಮಿಷನ್ ಹಂಗೆ ಹಿಂಗೆ ಅಂತ ಹೇಳಿ ಅದು ಕಮ್ಮಿ ಮಾಡಿ 1800 ರೂಪಾಯಿ ಬರ್ದು ಬಿಡ್ತಾರೆ. ಅದೇ ಬೀಜ ಹೋಗಿ ಬೇರೆ ಹೋಗಿ ಇನ್ನೊಬ್ರು ನಮ್ಮ ಹಿಂದೆ ಬಂದು ಬೇರೆ ಬೀಜ ಕೇಳಿದ್ರೆ 2500-2400 ರೂಪಾಯಿ ಹೇಳ್ತಾರೆ. ನಿಮ್ಗೆ ಹೆಂಗಾದ್ರೆ 1800-2000 ರೂಪಾಯಿ ರೇಟ್ ಸಿಗುತ್ತೆ. ಅಂದ್ರೆ ನೀವು ಈಗ ಮಂಡ್ಯದಲ್ಲಿ ಸಾಲ ಮಾಡಿರ್ತೀರ ಬಿತ್ತನೆ ಮಾಡೋಕೆ? ಅಂದ್ರೆ ವ್ಯವಸಾಯಕ್ಕೆಲ್ಲ ವ್ಯವಸಾಯಕ್ಕೆಲ್ಲ ಬೇಕೇ ಬೇಕು ಸರ್. ನಾವು ಹೋಗಿ ನಮ್ಮ ಹತ್ರ ಇದ್ರೆ ಹಾಕೋಬಹುದು, ಇಲ್ದಿದ್ರೆ ಮತ್ತೆ ಹೋಗಿ ಕೇಳ್ಬೇಕು ಅಲ್ಲಿ. ಇಲ್ಲ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಅಲ್ಲಿ ಇಲ್ಲಿ ಕೂಲಿ ಮಾಡಿ ತಾಡ್ರಾಶಿ ಆಡತ್ಗೆ ಅದು ಮಳೆನೆ ಹೋಗಿರ್ತದೆ. ಇಲ್ಲಿ ದಿನ್ನೊಬ್ರು ಬೇಷ ಹೊಡೆದು ಇಸ್ಕೊಂಬಂದು ಮಾಡತ್ಗೆ ಅವ್ರು ಹಿಂಬಲ್ ಎತ್ತಿರ್ತಾರೆ. ಏ ನಮ್ದು ಪಾರಪ್ಪ, ಮತ್ತೆ ನಿಂದ ಹೆಂಗ್ ಹೊಡಿತೀಯ, ನಂದು ಬಂದು ಮುಂದಕ್ಕೆ ಹೋಗ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಂಡ್ಯಾಗ ನೀವು ಕೇಳ್ತಲು ಹೋಗ್ತಲು ಸ್ಥಾನ ಕೊಡ್ತಾರೆ? ಅಂದ್ರೆ ಪ್ರತಿ ವರ್ಷ ಅಲ್ಲೇ ನೀವು ವ್ಯವಹಾರ ನಡೆಸೋದ್ರಿಂದ ಕೊಡ್ತಾರೆ? ಕೊಡ್ತಾರೆ. ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ಏನಾರ ಎಡವಟ್ ಮಾಡಿತಂದ್ರೆ ಮುಂದ್ ವರ್ಷಕ್ಕೆ ಕೊಡೋದಿಲ್ಲ. ಅಂದ್ರೆ ನೀವು ಬೆಳೆದಂತ ಬೆಳೆನ ತಗೊಂಡೋಗಿ ಅಲ್ಲೇ ಮಾರ್ಕೆಟ್ ಅವ್ರಿಗೆ ಮಾರುಕಟ್ಟೆಗೆ ಅಲ್ಲೇ ಬಿಡಬಹುದು. ಹಾಗಿದ್ರೆ ಮತ್ತೆ ಇದ್ರ ಜೊತೆಗೆ ಹತ್ತಿ ಬೆಳಿತೀವಿ ಅಂತಂದ್ರೆ ಅದು ಎಷ್ಟು ಎಕರೆಗೆ ಬೆಳಿತೀರ ಸರ್? ಅದು 1/2 ಎಕರೆಗೆ ಹಾಕಿದ್ವಿ. ಒಂದ್ 1/2 ಎಕರೆಗೆ ಗಾಳಿ ಬಿರುಗಾಳಿ ಬಂದು ಗುಡ್ಡದ ಗಾಳಿ, ನಮ್ ಕಡೆ ಫ್ಯಾನಿಂಗ್ ಗಾಳಿ ಜಾಸ್ತಿ, ಎಲ್ಲ ಕಿತ್ ಕಿತ್ಕೊಂಡು ಗುಡ್ಡಕ್ಕೆ ಮಂಚೇರಿ ಹಂಗ ಓಡಾಕ್ತಾರ ಹಂಗ ಹೋಗ್ಬಿಟ್ಟು ಕಿತ್ ಕಿತ್ಕೊಂಡು ಗಾಳಿ ಚೆನ್ನಾಗದು. ಅವನ್ನ ಮಳೆ ಒಂದ್ 15 ದಿನ ಮಳೆ ಹೋತು. ಮಳೆ ಹೋದ್ಮೇಲೆ ಒಂದು ಇರುಪನ್ನೂ ಇಲ್ಲ ಸರ್. ಒಂದು 15-20 ಕೆಜಿ ಆಗ್ಬೋದು ಅಷ್ಟೇ. ಯಾವ ತಳಿ ಬಿತ್ತನೆ ಮಾಡ್ತಾರೆ? ಅದು ಇದು ಬಾಬುಬಲಿ ಸತ್. ಅದನ್ನ ನಾವು ಬಿತ್ತಬೇಕಾದ್ರೆ ನಾವು 15 ದಿನ ಒಂದ್ ತಿಂಗಳ ಮುಂಚೆ ಬಿತ್ತಿದ್ರೆ ನಮಗೆ ಒಳ್ಳೆ ಇದು ಬರೋದು ಇಳುವರಿ. ಅದನ್ನ ನಾವು 15 ದಿನ ಹಿಂದೆ ಬಿತ್ತಿದ್ಗೆ ಇರುಪ ಎಲ್ಲ ಉದಿರೋಗಿ ಕಾಯಿ ಏನು ಮೊದ್ಲ ಟೈಮ್ ಬಿದ್ದವ ಅಷ್ಟಕ್ಕೆ ಮಾತ್ರ ಕಾಯಿ ಬಿಡುತ್ತೆ ಸರ್. ಸಮಯಕ್ಕೆ ಸರಿ ಯಾಕೆ ಬಿತ್ತನೆ ಮಾಡಲಿಲ್ಲ? ಸಮಯಕ್ಕಂದ್ರೆ ಇದು ಮನೆಗೆ ತೊಂದ್ರೆಗಳು, ಕಷ್ಟ ಬಹಳ, ನಮಗೆ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿರಲಿಲ್ಲ, ಅದರಿಂದ ಬಹಳ ನೋವು ತಿಂದೆ ಸರ್. 1/2 ಎಕರೆಗೆ ಎಷ್ಟು ಗ್ರಾಮ್ ಬಿತ್ತನೆ ಬೀಜ ಬೇಕಾಗತ್ತೆ? 1/2 ಎಕರೆಗೆ ಒಂದ್ ಡಬ್ಬಿ ಬಂದ ಸರ್. ಅದು ಎಷ್ಟು 50 ಗ್ರಾಮ ಎಷ್ಟು ಗೊತ್ತಿಲ್ಲ, ಒಂದ್ ಡಬ್ಬಿ ಅದು ಇರೋದು. ಆ ಡಬ್ಬಿಗೆ 1600 ರೂಪಾಯಿ ಕೊಟ್ಟಿದ್ವಿ. ಅದ್ರಾಗ ಮುಕ್ಕಾಲು ಭಾಗ ಬೀಜ ಬಿಟ್ಟಿದ್ವು. ಅದ ಕಲಬೆರಿಕೆ ಬೀಜ ಬಹಳ ಬಂದಿತ್ತು. ಆ ಬೀಜದಾಗ ಏನ್ ನಾವು ಊರಿನ ಬೀಜ ಮಾತ್ರ ಹುಟ್ಟಿರೋದು, ಕಲಬೆರಿಕೆ ಬೀಜ ಏನಿದ್ವು ಅವು ಒಂದು ಹುಟ್ಟಿಲ್ಲ. ಅಂದ್ರೆ ಅದನ್ನ ಹತ್ತಿ ಬೀಜನ ಕೈಯಿಂದ ಊರ್ಬೇಕಾ? ಹ್ಞೂ ಸರ್, ಕೈಯಿಂದ ಊರಿದ್ರೆ ಮಾತ್ರ ಅವು ಮೊಳಕೆ ಬಿಡ್ತಾವ. ಉದುರಿಸಿದ್ರೆ ಮಾತ್ರ ಅಷ್ಟು ಇದ್ರಾಗ ಬರಲ್ಲ ಅವು. ಅವು ಸೊಡ್ಲಾಗಿ ಭೂಮಿ ಸೊಡ್ಲಾಗಿ ಅವು ಮೊಳಕೆ ಒಳ್ಳಕ್ಕೆ ನಿಧಾನ ಆಗತ್ತೆ, ಗಾಳಿ ಆಡ್ತತ್ತೆ. ಅದನ್ನೇ ಬೀಜ ಊರಿ ಕೈ ಹಿಂಗ್ ಮುಚ್ಚಿದ್ರೆ ಅದಕ್ಕೆ ಬಿಗಿ ಬರ್ತದೆ, ಗಾಳಿ ಹೋಗಲ್ಲ ಬೀಜ. ತಕ್ಷಣಕ್ಕೆ ಮೊಳಕೆ ಆಗಿ 7 ದಿನದಿಂದ ಕಂಡು ಬಿಡ್ತದೆ. ಈಗ ಬೀಜ ಊರ್ಬೇಕಂದ್ರೆ ಮಡಿಕೆಲ್ ಸಾಲ ಹೊಡ್ಕೊಂಡು ಸಾಲ ಹೊಡಿಬೇಕಂದ್ರೆ 4 ಅಡಿಗೊಂದು ಸಾಲ ಹೊಡಿತೀವಿ. ಉಡ್ಗುಂಟೆ ದಾಯಕ ಅಂದ್ರೆ 2.5 ಅಡಿ ಹಿಂಗ್ ಹಿಂಗ್ ಹೊಡಿತೀವಿ. ಗಾಳಿ ದಾಯಕ್ಕೆ ಹಿಂಗೆ ಮೂಡ ಪಡುವ ಗಾಳಿ ಅಂದ್ರೆ ನಮ್ಗೆ 6-5 ಅಡಿ ಇದ್ರೆ ಮಾತ್ರ ಬಹಳ ಚೆನ್ನಾಗಿ ಗಾಳಿ ಬರುತ್ತೆ. ಆ ದಾಯಕ ಆದ್ರೆ ಎತ್ತುಗಳಿಗೆ ತಿರ್ಗಾಡಕ್ಕೂ ಚೆನ್ನಾಗಿ ಹರಿನ ಮುರಿಯಲ್ಲ. ಹತ್ರಕ್ ಬಿತ್ತನೆ ಮಾಡಿದ್ರೆ ಜಾಸ್ತಿ ಇಳುವರಿ ಬರಲ್ಲ? ಇಲ್ಲ ಸರ್, ಬರಲ್ಲ. ಬೇರೆ ಬೇರೆ ಕಲ್ತು ಏನ್ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಏನಿದ್ರು 4 ಅಡಿ 5 ಅಡಿಗೊಂದೇ ಬಿತ್ತನೆ? ಹೌದು ಸರ್, ಹೌದು. ಹಂಗಾದ್ರೆ ನಮಗೆ ಅಲ್ಲಿಗೂ ಈ ವರ್ಷ 4-5 ಅಡಿ ಬಿತ್ತಿರು, 1.5 ಅಡಿ ಆದಂಗ ಇದಾವ. ಸುಮ್ಮ ಮನೆ ಮಠವ ಇದಾವ, ಕೆಲವರು ಒಂದೊಂದು 10 ಅಡಿ ಹೋಯ್ದಾವ. ಏನು ಕಾಯಿ ಇಲ್ಲ ಏನಿಲ್ಲ, ಎಲ್ಲ ಇರುಪೆಲ್ಲ ಒಣಗ್ತದೆ. ಎಲ್ಲ ನಮ್ಮೂರಾಗೆಲ್ಲ ಮುಕ್ಕಾಲು ಭಾಗ ಹಂಗಾಗ್ತದೆ. ಹತ್ತಿಯಲ್ಲಿ ಎಷ್ಟು ಸಾರಿ ಎಡಕುಂಟೆ ಹೊಡಿತೀರ? ಹತ್ತಿಗಿಡ್ದು ಕುಂಟೆನ ವಾರಕ್ಕೊಂದ್ ಪಟ್ಟು ಹೊಡಿಲೇಬೇಕು. ವಾರಕ್ಕೊಂದ್ ಪಟ್ಟು ಹೊಡಿಲೇಬೇಕು. ಅಲ್ಲಿಗೆ ಅರೆ ಕಂಬ ಹೊಡಿತಂದ್ರೆ ಅವೇನು ಬರೋದಿಲ್ಲ, ಎಲ್ಲ ಮುರ್ಕೊಂದು ಕಾಯಿ ಎಲ್ಲ ಉದ್ರಿ ಬಿಡುತ್ತೆ. ಟೈಮ್ ಇದ್ರೆ ವಾರದಾಗ 2 ಪಟ್ಟು 3 ಪಟ್ಟು ಹೊಡೆದ್ರೆ ಉತ್ತಮ. ಅಂದ್ರೆ ಗಿಡ ದೊಡ್ಡವಾದ್ಮೇಲೆ ಮತ್ತೆ ಹೊಡಲಿಕ್ಕೆ ಇಲ್ಲ, ಬರಲ್ಲ. ದೊಡ್ಡ ಹೊಡೆದ್ರೆ ಅಪ್ಪುಟ ದೊಡ್ಡ ಹೊಡೆದ್ರೆ ಕಾಯಿ ಇರುಪು ಎಲ್ಲ ಹೊಡೆದ ಅರೆನಲ್ಲಿ ಮುರ್ಕೊಂಡು ಅದೇ ಸರ್, ಇದು ಕಾಂಪೋಸ್ಟ್ ಗೊಬ್ಬರದಾಗ ಅದನ್ನೇ ಎರಡು ಮೂರು ಪಟ್ಟು ಕೊಟ್ಟಿದ್ದೀವಿ. ಕಾಂಪೋಸ್ಟ್ ಅಂದ್ರೆ ಈ ತಿಪ್ಪೆ ಗೊಬ್ಬರ ಮಿಕ್ಸು 10 ಕೆಜಿ ಯೂರಿಯಾ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದು ಸಾವಯವ ಗೊಬ್ಬರ ಅಂತಾರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೊಂಡು ಎರಡು ಪಟ್ಟು ಕೊಟ್ಟಿದ್ವಿ. ಹಂಗಾಗಿ ಇರ್ಪು ಸ್ವಲ್ಪ ಉದ್ರಿ ಹೋಯ್ದವು ಸರ್, ತಾಕತ್ತು ಜಾಸ್ತಿ ಆಗಿತ್ತು ಅಂತ ನಮಗೆ ಅನಿಸುತ್ತೆ. ಅದೇ ಮಳೆ ಕೆಲವರು ಬಂದು ಎಲ್ಲ ಶೀತ ಜಾಸ್ತಿ ಆಗಿತ್ತೆ ಮಳೆ ಅದರಿಂದ ಆಗಿತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಮೇಲ್ ಗೊಬ್ಬರ ಅಂದ್ರೆ ಗಿಡದ ಬುಡಕ್ಕೆ ಕೊಡ್ತಾರ ಅಥವಾ ಎಲ್ಲ ಚೆಲ್ತೀರ? ಇಲ್ಲ, ಗಿಡ ಬಿಟ್ಟು ಸುತ್ತಲೂ 4 ಇಂಚು 3 ಇಂಚು ಸುತ್ತು ಹಿಂಗ ನಾವು ರೌಂಡ್ ಮಾಡ್ಕೊಂತೀವಿ. ಅಡಿಕೆ ಗಿಡ ಸುತ್ತ ಹೆಂಗ್ ಮಾಡ್ಕೊಂತೀವಿ ಹಂಗ್ ಮಾಡಿ ಮುಚ್ಚು ಸರ್ ಸುತ್ತಲು. ಅದ್ ಗಾಳಿಗೆ ಮ್ಯಾಗ ಅವೇ ಹೋಗ್ಬಾರ್ದಂತ. ಕೆಲವ್ರು ಹಂಗ ಉದ್ರಿಸ್ಕೊಂಡು ಹೋಗ್ಬಿಡ್ತಾರ. ಉದ್ರಿಸಿದ್ದೇನು ಅನುಕೂಲ ಇಲ್ಲ ಸರ್, ಅದು ಉದ್ರಿಸಿದ್ದೇನಲ್ಲ ಹಂಗ ತಕ್ಷಣಕ್ಕೆ ಇಳ್ಕೊಂಡು ಮ್ಯಾಗ ಗಾಳಿಗೆ ಹೋದಾಗ ಏನು ಪ್ರಯೋಜನ ಇಲ್ಲ. ನಾವೇನು ಸುತ್ತ ಮಾಡ್ಕೊಂಡಂಗ ಅಡಿಕೆ ಗಿಡ ಸುತ್ತ ಹೆಂಗ್ ಮಾಡ್ತೀವಿ ಹಂಗ್ ಮಾಡಿ ಮುಚ್ಚಿದ್ರೆ ಒಂದು ಮಳೆ ಬರದಿದ್ರು ಸುಧಾರಿಸ್ಕೊಂತ ಕಂಪಾಗಿ ಒಂದ್ ಸ್ವಲ್ಪ ಇಳ್ಕೊಂತ. ಆತರ ಮೇಲ್ ಗೊಬ್ಬರ ಕೊಟ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಹತ್ತಿಗೆ ಏನೇನು ರೋಗ ಬರುತ್ತೆ? ಮುಟ್ಟು ರೋಗ ಫಸ್ಟ್ ಗೆ ಬರ್ತದೆ. ಮುಟ್ಟು ರೋಗ ಆದ್ಮೇಲೆ ಕಾಂಡ ಕೊರೆಯ ಹುಳ ಅದು ಬರ್ತದೆ. ಅದಾದ್ಮೇಲೆ ಮತ್ತೆ ಈ ಕಾಯಿ ತಿಂದು ಚುಕ್ಕಿ ಚುಕ್ಕಿ ರೋಗ, ಅದು ತಕ್ಷಣಕ್ಕೆ ಮತ್ತೆ ಬೆಂಕಿ ರೋಗ. ಬೆಂಕಿ ರೋಗ ಅಂದ್ರೆ ಬುಡದ ಪೂರ್ವದಿಂದ ಕಾಯಿ ಎಲೆ ತುದಿಯವರೆಗೆ ವಾಣಿ ವಾಣಿಗೆ ನೋಡ ಕಾಯಿ ಚೆನ್ನಾಗಿ ಕಾಣ್ತವೆ, ದಿನಾಲು ಎಲೆ ಎಲ್ಲ ಊರಿ ಬರಲಾಗ್ಬಿಡುತ್ತೆ. ಅದಕ್ಕೇನಾದ್ರೂ ಔಷಧಿ ಸಿಂಪಡಣೆ ಮಾಡ್ತೀರಾ? ಇಲ್ಲ ಸರ್, ಅದನ್ನ ಕೇಳಿದ್ವಿ ನಾವು ಇದು ಮಾರ್ಕೆಟ್ ನಲ್ಲಿ ಕೇಳಿದೆ, ಎಲ್ಲ ಬೆಂಕಿ ರೋಗ ಏನಿಲ್ಲ, ಅದು ಯಾಕೆ ಸುಮ್ಮನೆ ಹೊಡಿತೀರಾ ಅಂತ ಕೇಳಿದ್ರೆ ನಾನು ಅಲ್ಲಿಗೆ ಔಷಧಿ ತಂದು ಮನೆಗೆ ಇಟ್ಟಿನಿ ಸರ್. ಈಗ 1.5 ತಿಂಗಳು ಅದು ಮನೆಗೆ ಇಟ್ಟು ಹೊಡೆದ್ರು ಉಪಯೋಗಿಲ್ಲ, ಯಾಕೆ ಹೊಡಿತೀವಿ ಅಂತ ಎಲ್ಲ ಈಗ ಮುಕ್ಕಾಲು ಭಾಗ ಎಲ್ಲ ಹಂಗ ಆಗ್ತದ. ಈಗ ಮತ್ತೆ ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ ಎಕರೆಗೆ? ಎಕರೆಗೆ ಸರಿಯಾಗಿ ಬೆಳೆದ್ರೆ 5 ಕ್ವಿಂಟಾಲು 3 ಕ್ವಿಂಟಾಲ್ ವರೆಗೆ ಲೆಕ್ಕ ಐತೆ ನೋಡ್ರಿ. ಒಂದ್ ಎಕರೆ ಸರಿಯಾಗಿ ನೀರಾವರಿ ಮಾಡಿದ್ರೆ 10 ಕ್ವಿಂಟಲ್ ಮೇಲ್ಪಟ್ಟೆ ಬೆಳಿತಾರೆ. ನಾವು ಅಲ್ಲಿ ತೋಟ ಕೆಲಸ ಮಾಡ್ಬೇಕಾರೆ ಕೆಲವರು ಎಲ್ಲರೂ ಹತ್ತಿ ತುಳಿಯಕ್ ಹೋಗಿದ್ವಿ ಮಾಡಿದ್ವಿ. ನಾನು ರೈತರಾಗಿ ಬಹಳ ಅನುಭವ ತಗೊಂಡಿದ್ದೆ. ಅವ್ರ ಮನೆ ಕೆಲಸ ಮಾಡಿದ್ರು, ನಾನು ಈ 1 ಕ್ವಿಂಟಲ್ ಎಷ್ಟು ಬರುತ್ತೆ 1 ಎಕರೆಗೆ ಅಂತ ಲೆಕ್ಕ ಮಾಡಿದ್ವಿ. ಒಂದೊಂದು ಟ್ರಾಕ್ಟರ್ ಸತಿನ ತುಳಿದ್ದಾರೆ, ಟ್ರಾಕ್ಟರ್ ಅಂದ್ರೆ ಬಾಡಿ ಇಟ್ಕೊಂಡು ಕಣಿಗೆ ಇಟ್ಕೊಂಡು ತಡಿಗೆ ಇಟ್ಕೊಂಡು ಅಷ್ಟು ಚೆನ್ನಾಗ್ ಬರೋದು ನಮ್ ಕಡೆ. ಈಗ ಬೆದಲ್ ಜಮೀನಲ್ಲಿ ನೀವು ಬೆಳಿತಾ ಇದ್ರೆ ನೀರಾವರಿಯಲ್ಲಿ ಬೆಳಿತಿಲ್ಲ, ಎಷ್ಟು ಇಳುವರಿ ಬರ್ತಾ ಇದೆ? 5 ಕ್ವಿಂಟಲ್ 3 ಕ್ವಿಂಟಲ್ 4 5 6 ಹಿಂಗ ಅಷ್ಟಕ್ಕೆ ಬರೋದು ಹೆಚ್ಚಾಗುತ್ತೆ. ಬೆದಲ್ ಜಮೀನಲ್ಲಿ 5-6 ಕ್ವಿಂಟಲ್ ಇಳುವರಿ ಬರೋ ಅಷ್ಟೇ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ? ಇಲ್ಲಿ ಚಿತ್ರದುರ್ಗ ಸರ್. ಚಿತ್ರದುರ್ಗ ಮಾರ್ಕೆಟ್, APM ಮಾರ್ಕೆಟ್ ಐತ. ಆ ಅಂಗಡಿಗೆ ಯಾವ ಸಾಲ ತಂದಿರ್ತ ಆ ಅಂಗಡಿಗಳಿಗೆ ಬಿಡ್ತೀವಿ ಸರ್. ಏನ್ ರೇಟ್ ಸಿಗುತ್ತೆ ಅಲ್ಲಿ? ಈಗ ನಡೀತಿರ ಸ 4,750 700 800 ನಡೀತೈತೆ DCH. ಈ ಬಾವಿ ಬಾಬು ಬಲಿ 3,800 4,000 ತನಕ ಐತೆ. ಇನ್ನೊಂದು ಯಾವ ಸಣ್ಣ ಇವೆಲ್ಲ ಹತ್ತಿಗಳು 3,500 ಹಿಂಗೆ ನೀಡಿ. ಈಗ ನೀವು ಬಿತ್ತರಂತ ಹತ್ತಿಗೆ ರೇಟ್ ಸ್ವಲ್ಪ ಕಡಿಮೆ ಆಯ್ತು. DCH ಬಿತ್ತಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತೆ. ತೂಕ ಬರ್ತದೆ ಬೀಜ ಸರ್, ಅದು ಬೀಜನ ಎಲ್ಲಾ ಕಡೆಗೆ ಬೀಜನ ಜಾಸ್ತಿ ತಗೊಂಬಂದ್ರೆ. ನೀವ್ ಯಾಕೆ DCH ಹತ್ತಿ ಬೆಳೆಯಲ್ಲ? ನಮ್ ಕಡೆ ಅದ್ ಬರಲ್ಲ ಸರ್ DCH. ನಮ್ ಕಡೆಗೆ ಬರ್ತದ ಮೊದ್ಲು ಎತ್ತರ ಜಾಸ್ತಿ ಆಗಿ ಕಾಯಿ ಕಮ್ಮಿ ಆಗ್ಬಿಡುತ್ತೆ. ಬಿಡಿಸಕ್ಕೆ ಸಣ್ಣ ಕಾಯಿ, ಹೆಣ್ಮಕ್ಳು ಕೂಲಿ ಸಿಗ ಬಿಡಿಸಾರು ಸಿಗಲ್ಲ. ಹಂಗಾಗಿ ಇದನ್ನ ಸ್ವಲ್ಪ ಸುಧಾರಿಸ್ಕೊಂತ ನಮ್ಮ ಮಳೆಗೂ. ಮಳೆ ಹೋದ್ರು ಒಂದ್ ತಿಂಗಳು ಆದ್ರೂ ಸುಧಾರಿಸ್ಕೊಂತ, ಬರೀ ಹಳ್ಳಿಯಲ್ಲಿ ಒಂದ್ ತಿಂಗಳು ಮಳೆ ಆದ್ರೂ ಇದ್ದಂಗಿರ್ತಾವ. ಈಗ ಸಾಕಷ್ಟು ಇರುಪು ಕಾಯಲ್ಲ ಉದುರುತ್ತೆ ಅಂತ ಅಂದ್ರೆ ಏನ್ ತೊಂದರೆ ಆಗಿ ಆತರ ಉದುರುತ್ತೆ? ಅದೇ ಸರ್, ಅದು ಶೀತ ಜಾಸ್ತಿ ಅಂತಲ್ಲ ಗೊತ್ತಿಲ್ಲ, ಏನಾತಂತ ಗೊತ್ತಿಲ್ಲ, ಅಷ್ಟೊಂದ ಉದುರ್ತದ, ಬಹಳ ಉದುರ್ತದ. ನೀವೇನಾದ್ರೂ ಈ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಅದೇನು ಯಾಕೆ ಆತರ ಆಗ್ತಾ ಇದೆ ಅಂತ ಏನಾದ್ರೂ ಮಾಹಿತಿ ತಿಳ್ಕೊಂಡು ಅದಕ್ಕೆ ಔಷಧಿ ಸಿಂಪಡಣೆ ಏನು ಮಾಡೋದಿಲ್ಲ? ಇಲ್ಲ, ಮಾಡಿದ್ರು ಅದನ್ನ ಅಷ್ಟು ಇದ್ರಾಗಿಲ್ಲ, ಔಷಧಿ ಹೇಳಿ ಕೊಟ್ರು. ಅದು ಕೃಷಿ ಆಫೀಸ್ನಾಗ ಕೆಲವು ಜನ ಹೊಡೆದ್ದಾರೆ, ಕೆಲವು ಜನ ಹೊಡೆದಲ್ಲಿ. ನೀವೇನ್ ಹೊಡೆದಿಲ್ಲ? ಇಲ್ಲ, ಹೊಡೆದಿಲ್ಲ. ಅದ ಒಣಗಿಲ್ಲ, ಒಣಗಿ ಹೋಗ್ಬಿಡ್ತು. ಅದಕ್ಕಾಗಿ ಸುಮ್ನೆ ಆಯ್ತು, ಯಾರು ಹೇಳಿದ್ರೆ ಒಡಿಬಾಡ ಬೆಂಕಿ ರೋಗ ಮತ್ತೆ ಹಾಕೊಡಿತೀಯ ನೋಡೋಣ ಕೇಳು ಅಂತ ಅಂತಂದ್ರು. ಅಲ್ಲೇ ಗ್ರಾಮ ಶೇಖರ್ ಅದಾರೆ ವೀರಗುಂಟ್ನವ್ರ, ಅವ್ರಿಗೆ ಕೇಳಿದ್ವಿ ಬೆಂಕಿ ರೋಗ ಬಿದ್ದತೆ ಒಡಿಬಾಡ ತಡಿ ನೋಡಂತೆ, ಅದಕ್ಕೆ ಏನಾನ ಮಾಹಿತಿ ಸಿಗ್ತತೆ. ಈ ಗಿಡಗಳು ಸಿಗರಿ ಮತ್ತೆ ಸ್ವಲ್ಪ ಚೆನ್ನಾಗಾದ್ರೆ ಅವು ಹೊಡೆದ್ರೆ ಆ ಕಾಯಿತ ಇರ್ಪು ನಿಲ್ಲದ್ ಕಮ್ಮಿ ಆಗತ್ತ ಅಂತ ಹೇಳಿದ್ರಿ. ಮತ್ತೆ ಈಗ ರಾಗಿ ಮತ್ತೆ ಹತ್ತಿ ಜೊತೆಗೆ ಮೆಕ್ಕೆಜೋಳನ ಬೆಳಿತೀವಿ ಅಂತಂದ್ರೆ ಮೆಕ್ಕೆಜೋಳದ ಬೀಜ ಯಾವ ಆಯ್ಕೆ ಮಾಡ್ಕೊಂತೀರ? ಸರ್, ನಾವು ಮೆಕ್ಕೆಜೋಳ CP ತಗೊಂಡಿದ್ವಿ ಒಂದ್ ವರ್ಷ ಇಬ್ಬ ತಗೊಂಡಿದ್ವಿ, 1 ವರ್ಷ ಕಾಂಚನ ತಗೊಂಡಿದ್ವಿ. ಕಾಂಚನದಾಗ ಒಂದ್ ಸ್ವಲ್ಪ ಉತ್ತಮ ಚೆನ್ನಾಗಿ ಇಳುವರಿ ಕಾಂಚನ ತೂಕ ಬರ್ತತೆ. ಇದು ಎಂತದು CP ಬೀಜದಾಗ ಮಳೆ ಹಿಡ್ಕಂದ್ರೆ ಮಾತ್ರ ಚೆನ್ನಾಗ್ ಬರ್ತತೆ. ಹೋದ ವರ್ಷ ಮಳೆ ಹಿಡ್ಕಂದು ಎಲ್ಲ ಕಳತ್ ಹೋಯ್ಬಿಟ್ಟು ಈ ವರ್ಷ CP ಬೀಜ ಎಲ್ಲರಿಗೂ ಚೆನ್ನಾಗ್ ಬಂದತ್ತೆ. ಅದೇ ಚೆನ್ನಾಗ್ ಆಗಿರೋದು ಈ ವರ್ಷ ಎಲ್ಲರೂ ಮುಕ್ಕಾಲ್ ಭಾಗ ನಮ್ಮೂರಾಗೆಲ್ಲ ಬಿತ್ತಿರೋದ್ ಅದೇ. ಈಗ ಮೆಕ್ಕೆಜೋಳ ಒಂದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಬೇಸಾಯಗಳು ಮಾಡ್ತೀರ? ಸ್ವಲ್ಪ ಕಬ್ಬಿಣಿಯಲ್ಲಿ ಹೊಡಿಬೇಕು. ಟ್ರಾಕ್ಟರಿ ಇದ್ದವರು ಟ್ರಾಕ್ಟರ್ ಹೊಡಿಸ್ತಾರೆ, ಬಲರಾಮ್ ಇದ್ದಲ್ಲಿ ಬಲರಾಮ್ ಮಾಡಿಸ್ಕೊಂತಾರೆ. ಅದೇ ಎತ್ತಿನಾಗ 4 ಎತ್ತು 6 ಎತ್ತು ಕಟ್ಟಿ ಅಂತ ಹೊಡಿತಾರಲ್ಲ, ಆದ್ರೆ ಅದು ಹೊಡೆದ್ರೆ ಇನ್ನೂ ಬಹಳ ಚೆನ್ನಾಗಿ ಇದು ಬರ್ತದೆ. ರೈತರಂದ್ರೆ ನಾವು ಟ್ರಾಕ್ಟರ್ ಹೊಡೆದದ್ದು ಏನು ಉಪಯೋಗ ಇಲ್ಲ ಸರ್. 6 ಎತ್ತು ನೇಗಿಲು ಹೊಡಿತೀವಲ್ಲ ಕಬ್ಬಿಣಿಗಳು, ಅದು ಹೊಡೆದ್ರೆ ಒಂಥರ ಎಲೆ ಮುಡಿಸ್ದಂಗೆ ಮುಡಿಸ್ತತೆ ಮಾಗಿ. ಶಿವರಾತ್ರಿಯಾಗ ನಾವು ಹೊಲ್ಗೊಳಕ್ಕೆ ಎಲ್ಲ ನಿಂಗೆ ಅಡ್ಡಾಡ್ಕೊಂತ ಬಿಸಿಗೆ ಬ್ಯಾಸಿಗೆ ಹೋಗ್ಬಿಟ್ರೆ ಸಾಯಂಕಾಲ ಹತ್ತು ಗಮ ಗಮ ಗಮ ಅಂತ ಮಾಗಿ ವಾಸನೆ ಹೊಡಿತಿರ್ತ ಪೊಡ್ಲುಗಾಳಿ ಬೀಸಿರಿ. ನಮ್ಮ ನೆಲಗಳು ಅಷ್ಟು ಮಿದು. ಈಗೆಲ್ಲ ಸಾಕಷ್ಟು ಜನ ಎತ್ತಿನ ಬೇಸಾಯ ಮಾಡದೆ ಕಡಿಮೆ ಎಲ್ಲ ಟ್ರಾಕ್ಟರ್ ಬೇಸಾಯನೇ ಜಾಸ್ತಿ ಮಾಡ್ತಾರೆ. ನೀವು ಯಾವ ತರ ಮಾಡ್ತೀರಾ ಸರ್? ನಾವು ಟ್ರಾಕ್ಟರ್ಗೆ ಮತ್ತೆ ಎತ್ತುಗಳದಾವ ಎಲ್ಲ ಅದಾವ, ನೇಗಿಲುಗಳೆಲ್ಲ ಅದನ್ನ ಕೊಡೋದಿಲ್ಲ, ಕಲ್ಲೆಲ್ಲ ಕೊಡಲ್ಲ ಅಂತಾರೆ. ನಾವಿನ ಟ್ರಾಕ್ಟರ್ ಹೊಡಿಸಿ ಹಂಗ ಟ್ರಾಕ್ಟರ್ ಕೆಲಸ ಮಾಡಿಸ್ತಾರೆ. ಅಂದ್ರೆ ಈ ತರ ಮಾಗಿ ಉಳುಮೆ ಮಾಡ್ಬೇಕಂದ್ರೆ ಟ್ರಾಕ್ಟರ್ ಮಾಡ್ತೀರಾ, ಉಳಿದ ಬೇಸಾಯ ಮಾಡಿಸ್ತಾರೆ. ಮೆಕ್ಕೆಜೋಳ ಒಂದು ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡ್ತಾರೆ? ಎಕರೆಗೆ ಒಂದೂವರೆ ಪ್ಯಾಕೆಟ್ ಹಾಕ್ತಾರೆ. ಒಂದೂವರೆ ಪ್ಯಾಕೆಟ್, 5 ಕೆಜಿ ಪ್ಯಾಕೆಟ್ ಅವು. ಒಂದೂವರೆ ಪ್ಯಾಕೆಟ್ ಅಂದ್ರೆ ಅಲ್ಲಿಗೆ 7.5 ಕೆಜಿ ಬಿಡ್ತು ಒಂದ್ ಎಕರೆ. ಅದೇ ಆ ಕಡೆ ಹಾಕಲ್ಲ, ಅದಕ್ಕೆ ಆಕಡೆ ಹಾಕಲ್ಲ, ಕೆಲವ್ರು ಹಾಕ್ತಾರೆ. ಆ ಕಡೆ ಹಾಕಲ್ದಾರ್ಗಿ ಅಷ್ಟು ಬಿಡ್ತದೆ ಒಂದ್ ಎಕರೆಗೆ. ಅಂತರ ಎಷ್ಟಿರುತ್ತೆ ಮೆಕ್ಕೆಜೋಳದ್ದು? 2 ಅಡಿ ಇರ್ತದೆ. 2 ಅಡಿಗೆ ಸ್ವಲ್ಪ ಕಮ್ಮಿ. ಒಂದ್ ಸ್ವಲ್ಪ ದೊಡ್ಡ ಕ್ವಿಂಟಲ್ ಆದ್ರೆ ಹಂಗಾರ ಎತ್ತು ದೊಡ್ಡ ಎತ್ತುಗಳು ಈ ದೊಡ್ಡ ಮುರಿತ ಒಂದು 2 ಅಡಿ ಹೊಡಿತೀವಿ. ಅದು ಕೈಯಿಂದ ಬಿತ್ತನೆ ಮಾಡ್ಬೇಕ? ಉದ್ರಿಸ್ಬೇಕು ಸರ್. ಉದ್ರಿಸ್ಕೊಂಡ್ ಹೋಗಿ ಕುಂಟೆ ಹೊಡಿಬೇಕು. ಕುಂಟೆ ಹೊಡಿಬೇಕು ಅಂದ್ರೆ ಅವಣಿ ಸರಿ ಕರೆಕ್ಟ್ ಆಗಿ ಹುಡುಕಿ ಅಂದ್ರೆ ಹಂಗ ಇಲ್ಲ, ಅತ್ತ ಹುಡುಕೊಂಡ್ಬಿಟ್ರೆ ಎಲ್ಲ ಒಂದೇ ತಗ ಹೋಗಿ ಸೇರ್ಕೊಂಡು ಒಂದೇ ತಗ ಮಳಿಕೆ ಕಾಣ್ತಾವ. ತೆಳ್ಳಗ ಅವಣಿ ಸರಿಯಾಗಿ ಬೀಜ ಕುಡುಕ್ ಸಿಗದಂಗ್ ಮಾಡ್ಕೊ ಹೊಡಿಬೇಕು. ಇದರಲ್ಲಿ ಮೆಕ್ಕೆಜೋಳದಲ್ಲಿ ಅಕಡಿ ಬೆಳೆ ಏನ್ ಬೆಳೆಯಲ್ಲ? ಇಲ್ಲ ಕೆಲವರು ಬೆಳಿತಾರ ಸರ್, ಮನೆಯವರು ಸ್ವಂತ ಮಾಡ್ಯಾರು ಮಾತ್ರ ಅಕಡಿ ಬೆಳಿತಾರೆ. ಈ ಬಾಳ ಹೊಲದಾರ ಬೆಳೆಯಲ್ಲ, ದನಿಂದ ಅಲ್ಲಿ ಬಾಳ ಅಂತಂದು ಅದು ಅಕಡಿ ಬೆಳೆದಾರಿ. ನಾವು ಅಕಡಿ ಬೆಳೆದ್ವಿ. ಏನೇನ್ ಬೆಳಿತಾರ ಅಕಡಿಯಲ್ಲಿ? ರಾಗಿಗೆ ಉಳ್ಳಿ ಹಾಕಿದ್ವಿ, ಮತ್ತೆ ಮೆಕ್ಕೆಜೋಳದಾಗ ತೊಗರಿ ಹಾಕಿದ್ವಿ, ಅಷ್ಟಿ ಗಿಡದಾಗ್ರು ತೊಗರಿ ಹಾಕಿ ಎಲ್ಲ ಹೋಗ್ಕೊಂಡು ಊರಿದ್ವಿ. ಅವು ಎಂತದ ಹೈಬ್ರಿಡ್ ಬೀಜ ಊರಿದ್ವಿ, ಅದು ಬಂದ್ಮೇಲೆ ಚೆನ್ನಾಗಿದೆ ಗಿಡ ತೊಗರಿ ಗಿಡ. ಈಗ ಮೆಕ್ಕೆಜೋಳದಲ್ಲಿ ಎಷ್ಟು ಸಾಲಿಗೆ ಒಂದು ತೊಗರಿ ಅಕಡೆ ಹಾಕ್ತಾರ? 8 ಸಾಲಿಗೆ ಒಂದು ಹಾಕಿ. ಈ ಅಕಡಿ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಅಕಡಿ ಬೆಳೆ ಅಂದ್ರೆ ನಮಗೆ ಬೇಕಾಗಿರೋದೇ ಸಾರಿನ ಕಾಳನೆ. ಅದು ಸಾರಿನ ಕಾಳು ಎಷ್ಟು ಕೊಂಡ್ಕೊಂಡು ನಮಗೆ ತಡೆಯಲ್ಲ, ಕೊಂಡ್ಕೊಂಡ್ಕಿಂತ ಮುಂಚೆನೆ ನಾವು ಯೋಚನೆ ಮಾಡ್ಕೊಂಡು ಬಿತ್ತೆ ಬಿಡ್ತೀವಿ. ಎಷ್ಟೇನೆ ಬೀಜ ರೇಟ್ ಆಗಲಿ ಅವು ಬಿತ್ತಿದ ಮೇಲೆ ಹಸೆಕಾಯದಿಂದ ಶಿವರಾತ್ರಿ ಕಾಳು ಒಣ ಕಾಳು ಬರೋರಿ ಬರೀ ಅದ್ರಾಗ ತಿನ್ನೋದು ಕಾಯಿ ಹಸೆಕಾಯಿ ತಗೊಂಡ್ ಕಿತ್ಕೊಂಡ್ ಮೇಲೆ ಸ್ವಲ್ಪ ಕಷ್ಟ ಅಂತ ಬೀಜ ತಗೋಬೇಕ್ರಿ. ಏ ಆ ವೇಟ್ 50 ರೂಪಾಯಿ ಸೇರು 100 ರೂಪಾಯಿ ಸೇರು ನಾವ್ ಯಾಕೆ ತಗೋಬೇಕು ಅಂತ ಮನ್ಸ್ ಮಾಡಕ್ ಹೋದ್ರೆ ಅರ್ ಮನ್ಸ್ ಮಾಡಿದೆ ಅಂದ್ರೆ ಅಲ್ಲಿ 6 ತಿಂಗಳ ಗಂಜಿ ಹಿಂದ್ಕೋಕತ್ತೆ. ಈಗ 80 ರೂಪಾಯಿ ಕೆಜಿ ಬಟ್ಕ ಬೀಜ, ಈಗ ಪಾಲಿಸ್ ಬೀಜ ಅಂದ್ರೆ 70 ರೂಪಾಯಿ ವಾರಕ್ಕೆ 1 ಕೆಜಿ. ಬಹಳ ಜನ 8 ಜನ ಇದ್ರೆ ಅಂದ್ರೆ ವಾರಕ್ಕೆ 1 ಕೆಜಿ ಹೋಗೋದು ಅಂತದು. ತಿಂಗಳಿಗೆ 4 ಕೆಜಿ ಅಂದ್ರೆ ಎಷ್ಟು ದುಡ್ಡು ಹಾಕ? ಬರೀ ತೊಗರಿ ಒಂದೇ ಅಕಡೆ ಬೆಳೆಗಳು ಬೆಳಿತಾರ? ಅಲ್ಸಂದಿ ಅಲ್ಸಂದಿ ಹಾಕ್ತಿವಿ, ಅಲ್ಸಂದಿ ಹಾಕ್ತಿವಿ, ಉಳ್ಳಿ ಹಾಕ್ತಿವಿ. ಅದ್ರ ಜೊತೆಗೆ ಇನ್ನ ಯಾತ್ರವನ್ನ ಅಕಡಿ ಕಾಳಿನ ಯಾವ ಅಂತ ಒಂದ್ 5-6 ತರ ಇರ್ತಾವ. ಎಮ್ಮೆ ಅಲ್ಸಂದಿ ಅಂತ ಬರ್ತವೆ, ಅವು ಸಣ್ಣ ಅಲ್ಸಂದೆ ಬರ್ತವೆ. ಮಿಕ್ಸ್ ಹಾಕಿದ್ರೆ ಎಲ್ಲವಕ್ಕೂ ಸ್ವಲ್ಪ ಸಿಗ್ತದೆ ಸರ್. ಈ ತರ ಇವಾಗ ಅಕಡಿ ಬೆಳೆ ಇವಾಗ ತೊಗರಿ ಜಾಸ್ತಿ ಬೆಳೆದ್ರೆ ಏನ್ ಮಾಡ್ತೀರಾ? ಮನೆಗೆ ಎಷ್ಟು ಇಟ್ಕೊಂಡು ಉಳಿದ ಮಾರಾಟ ಮಾಡ್ತೀರಾ, ಹೆಂಗ್ ಮಾಡ್ತೀರಾ? ಇಲ್ಲ ನಾವು ಒಂದು 1-2 ಚೀಲ ಆದ್ರೆ ಒಂದು 50 ಸೇರು ಮಾರಿ ಒಂದ್ ಚೀಲ ಮಾಡ್ಕೊಂಡ್ರೆ ಅದ್ರಾಗ ಒಂದು 30-40 ಸೇರು ಬೆಳೆ ಬರ್ತಾವ. ಒಂದ್ ವರ್ಷ ತನಕ ಆರಾಮಾಗಿ ಮಾಡಿ ಜೀವನ ಮಾಡ್ಬೋದು. ಕೊಂಡ್ಕಂದಂಗ್ ಮಾಡ್ತಾರೆ. ಈಗ ತೊಗರಿ ಸ್ವಲ್ಪ ಜಾಸ್ತಿ ಆಯ್ತಪ್ಪ ಮಾರಾಟ ಮಾಡ್ಬೇಕಂದ್ರೆ ಅದು ಏನ್ ರೇಟ್ಗೆ ಹೋಗುತ್ತೆ? ಅದು 4,000-5,000 ತನಕ ನೋಡ್ಕೊಂಡು. ಅಂದ್ರೆ ನಮ್ಗೆ ಈಗ ಮೆಕ್ಕೆಜೋಳದಲ್ಲಿ ಸ್ವಲ್ಪ ತೊಗರಿನೂ ಜಾಸ್ತಿ ಅದ್ರಿಂದನು ಅನುಕೂಲ ಆಗುತ್ತೆ. ತೊಗರಿ ಹಾಕಿದ್ರೆ ಮೆಕ್ಕೆಜೋಳ ಲಾಸ್ ಆತಂದ್ರೆ ತೊಗರಿ ಹಾಕಿದಾಗ ತೊಗರಿ ಸಂಪಾಯ್ ಬಿಡ್ತಾವ. ಮಳೆ ಬಂದತ್ತೆ ಏನು ತೊಂದರೆ ಆಗುತ್ತೆ ತೊಗರಿಗಳು ಮತ್ತೆ. ಈಗ ತೊಗರಿಗೆ ಕಾಯಿ ಬಂದಂತ ಸಂದರ್ಭದಲ್ಲಿ ಎಲ್ಲ ಕಾಯಿ ಕೊರಕ ಹುಳ ಬೀಳುತ್ತೆ, ಅದಕ್ಕೇನಾದ್ರೂ ಒಂದ್ಸರಿ ಔಷಧಿ ಹೊಡಿತು ಅಂದ್ರೆ ಕೃಷಿ ಆಫೀಸ್ನಾಗ ಹೋಗಿ ಕೇಳಿ ಅದು ಕಾಯಿ ಬೀಜ ತಿನ್ನೋದ್ ಯಾವ್ದ ಅಂತ ಕೇಳಿದ್ರೆ ಅವರು ಕೊಡ್ತಾರ ಅದನ್ನ. ಅದು ಮತ್ತೆ ದನ ತಿಂದ್ರು ಏನೂ ಆಗಲ್ಲ, ಅದಕ್ಕೆ ಮನುಷ್ಯರು ಕಾಯಿ ತಿಂದ್ರು ಏನಲ್ಲ ಅಂತ ಬರೀ ಹುಳ ಸಹಾಯಕ್ ಮಾತ್ರ ಆ ಔಷಧಿ ಕೊಡ್ತಾರೆ. ಅದ್ ನೋಡಿದ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಇಳುವರಿ ಬರ್ತದೆ. ಕಾಯಿ ಹುಳ ಒಳಕ್ ಬೀಜ ತಿನ್ನವಲ್ಲ ಸೊತ್ತ ಹೋಗ್ಬಿಡ್ತು. ಈಗ ಮೆಕ್ಕೆಜೋಳಕ್ಕೆ ಏನೇನು ರೋಗ ಬರುತ್ತೆ? ಮೆಕ್ಕೆಜೋಳಕ್ಕೆ ಬೆಂಕಿ ರೋಗ ಫಸ್ಟ್ ಬರುತ್ತೆ. ಬೆಂಕಿ ರೋಗ ಬಂದ್ಮೇಲೆ ಕೋರಿ ಹುಳ ತೆನೆಯಕ್ ಹೋಗಿ ತೆನೆನೆಲ್ಲ ಸುತ್ತಕಾಲ ತಿಂದ್ಬಿಟ್ಟು ಅದು ಅದೊಂಥರ ಬರುತ್ತೆ. ಆಮೇಲೆ ಈ ತಮ್ಮಲ್ ರೋಗ ಅಂತ ಒಂದ್ ಬರುತ್ತೆ, ಅದು ನಾವೀಗ ಅದ್ ಗೊತ್ತಾಗಲ್ಲ. ನೀರಿಳಿದು ದಂಟಿನಾಗ ಸುಲಿಯಂಗಿ ಹೊಡಿತಿದ್ದಂಗಲೇ ಆ ಸುಲಿಯಂಗಿಗಳೇ ಮುರ್ಕೊಂಡು ಇನ್ನ ಈಗ ಮಾತೆ ಹೊಡೆದಂಗಿರ್ತದೆ, ಅದು ಗೊತ್ತಾಗೋದಿಲ್ಲ. ಸುಲಿಯಂಗಿ ಹೊಡಿತಿದ್ದಂಗಲೇ ಅದು ಆ ಸುಲಿಯಂಗಿಗಳ ಕೆಳಕ್ ಬಿದ್ದು ಏ ಈಗೇನು ಇದು ಸುಲಿಯಂಗಿನ ಹೊಡೆದಿಲ್ಲ ಇದು ನೋಡಿ ಹಂಗೈತೆ ಅಂತ ನಾವು ಕೇಳಿದ್ರೆ ಅದು ಸುಲಿಯಂಗಿ ಮುರ್ದೇ ಹೋಗಿರ್ತದೆ. ಕಳೆ ರೋಗ, ಕಳೆನಾಶಕ ರೋಗ ಅಂತಾರಲ್ಲ ಅದು, ಅದಕ್ಕೇನು ಮಾಡಕ್ಕಲ್ಲ. ಅದು ಯಾವಾಗಲೂ ಹೊಡೆದಿಲ್ಲ, ಅದು ಎಲ್ಲಿ ಹೊಡೆದಿಲ್ಲ. ಆ ತರ ರೋಗ ಬಿದ್ರೆ ಬೆಳೆ ಆಗೋದಿಲ್ಲ? ಇಲ್ಲ ಸರ್, ತೆನೆ ಹೊಡೆಯಲ್ಲ ಅದು, ಮುಂಚೆ ಹೋಗ್ಬಿಡ್ತೀನಿ ಏನ್ ತೇವಸ ಎತ್ತಿ ಕಡಿಬೇಕು ಶಪ್ಪೆನ್. ಈ ತರ ರೋಗ ಬಿದ್ದಾಗ ಏನಾದ್ರೂ ಔಷಧಿ ಸಿಂಪಡಣೆ ಮಾಡ್ತಾರ? ಇಲ್ಲ, ಅದೇ ತೆನೆ ಯಾವಾಗಲೂ ಯಾರು ಹೊಡೆದಿಲ್ಲ ಅದನ್ನ. ಏನ್ ಬೆಂಕಿ ರೋಗ ಈಗ ಬಿದ್ದತಲ್ಲ, ಈಗ ಏನು ಅದು ತೆನೆ ಹೊಡಿಯಕ್ಕೆ ಎತ್ತುಗಳು ತಿನ್ನೋದಲ್ಲ, ಏನ ದನ ಕಿತ್ಕೊಂಡು ಹೋಗ್ತವೆ ಬಟ್ ಅಂತ ತಿಂದ್ಬಿಡ್ತವೆ. ಈಗ ಹುಡುಗರು ಯಾರು ತೆನೆ ಮುರ್ಕೊಂಡ್ ಬರ್ತಾರೆ, ತಿಂದ್ಬಿಡ್ತಾರೆ. ಅದಕ್ಕಾಗಿ ಔಷಧಿ ತಾನೆ ಈ ಶೆಪ್ಪಿಗೆ ಅವಕ್ಕೆ ಹೊಡೆಯೋದಿಲ್ಲ. ಏನ್ ಕಳೆನಾಶಕ ಮಾತ್ರ ಹೊಡಿತೀವಲ್ಲ, ಈ ಉತ್ತರಾಣಿ ಕಡ್ಡಿ ಕೊಲೆನಿ ಗಿಡ ಅಂತವಕ್ ಮಾತ್ರ ಸಾಯಕ್ ಮಾತ್ರ ಹೊಡಿತೀವಿ ಮೆಕ್ಕೆಜೋಳ ಎದ್ದಳ್ಳಿ ಅಂತ. ಶೀತ ಜಾಸ್ತಿ ಆಯ್ತಂದ್ರೆ ಕೊಳೆ ರೋಗ ಬಹಳ ಬೀಳೋದು ಜಾಸ್ತಿ. ಸುಲಿಯಂಗಿಗೆ ನೀರು ಹೋಗಿ ಆ ನೀರು ಹೋಗಿ ಅದನ್ನ ಎಲ್ಲ ಮುರ್ಕೊಂಡು ಬಿದ್ದು ಮಾತೇನೆ ಹೊರಟಂಗ್ ಆಗಿರುತ್ತೆ. ಮತ್ತೆ ಈಗ ಇದು ಮೆಕ್ಕೆಜೋಳ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕು? ಸರ್ 3 ತಿಂಗಳು ಬೇಕು. 3 ತಿಂಗಳು? ಹ್ಮ್, 3 ತಿಂಗಳು ಅಂತ ಬೇಕೇ ಬೇಕು. 3.5 ತಿಂಗಳಿಗೆ ನಾವು ಕಟ್ ಮಾಡ್ತೀವಿ. 3 ತಿಂಗಳಿಗೆ ತೆನೆ ಬಂದ್ರು ಒಂದು 15-20 ದಿನ ಚೆನ್ನಾಗಿ ಒಣಗಿ ಬಿಸಿಲು ಚೆನ್ನಾಗತ್ತಂದ್ರೆ ಮುರಿಯಕ ಚೆನ್ನಾಗಿ ಬರುತ್ತೆ. ಇಲ್ಲ ಅದೇ ಮಾಡಾಗಿತ್ತು ನರ್ಸಾಗಿತ್ತಂದ್ರೆ ಜಾಸ್ತಿ ಆಳ್ ಹಿಡಿತೈತಿ. ಚೆನ್ನಾಗಿ ಬರ್ಬೇಕಂದ್ರೆ ಒಂದು ಬಿಸಿಲು ಚೆನ್ನಾಗಿ ಹೊಡಿಬೇಕಂದ್ರೆ ಮುರಿಬೇಕಂದ್ರೆ. ಕಟಾವಿನ ಸಂದರ್ಭದಲ್ಲಿ ಕೆಲವರು ಏನಾದ್ರು ಅನುಕೂಲ ಆಗುತ್ತಾ ಏನು? ಇಳುವರಿ ಕಡಿಮೆ ಬರ್ತಾ, ನೀನೇನೇ ಸುಲಿಂಗಿ ಕಡಿಯಿರಿ, ಆ ಸುಲಿಂಗಿ ಕಡಿದ್ರೆ ಇಳುವರಿ ಕಲ್ಬಾಕ್ ಕಮ್ಮಿ. ನಾವು ಸುಲಿಂಗಿ ಎತ್ತಿಗೆ ಸೆಪ್ಪೆ ಕಡಿತೀವಿ, ನಾವು ಹೋಗೋದು ಆ ಗಿಣಿ ಅರ್ಧ ತಿನ್ನೋದು, ಆಮೇಲೆ ತೆನೆ ಬೆಳೆಯ ತೆನೆನೆ ಅದನ್ನ ಬಿಸಿಲಿಗೆ ಅರ್ಧ ಶಕ್ತಿ ಕಮ್ಮಿ ಆಗ ಕಾಳು. ಅಂದ್ರೆ ಸುಲಂಗಿ ಮುರಿದ್ರೆ ಇಳುವರಿ ಕಡಿಮೆ? ಇಳುವರಿ ಕಡಿಮೆ. ನೀವೇನು ಸುಲಂಗಿ ಮುರಿಯಲ್ಲ? ಇಲ್ಲ ಇಲ್ಲ, ಮುರಿಯಲ್ಲ. ಸುಲಂಗಿ ಮುರಿಯಲ್ಲ. ಸುಲಂಗಿ ಮುರಿದ್ರೆ ಎತ್ತುಗಳಿಗೆ ತಿಂದಾಕ್ಬಿಡ್ತವೆ. ಅದೇ ಸೆಪ್ಪೆನ ನಾವು ಬೇಸಿಗೆಗೆ ಕಡಿದು ಲೋಡ್ ಶೂಟ್ ಕಟ್ಕೊಂಡು ಲೋಡ್ ಹಾಕೊಂಬಂದು ಬಣ್ಣ ಮಾಡ್ಕೊಂತಿ. ಅಂದ್ರೆ ಈಗ ತನೆ ಮುರಿದ್ಮೇಲೆಲ್ಲ ನೀವು ಅದನ್ನ ಸೆಪ್ಪೆನ ಕಡ್ದ್ಬಿಟ್ಟು ಮತ್ತೆ ಎತ್ತುಗಳಿಗೆ ಮೇವಾಗಿ ಉಪಯೋಗಿಸ್ತೀರ? ಹ್ಮ್, ಹೌದು. ಒಣಸೆಪ್ಪೆ ಬೇಕೇ ಬೇಕು ನಮ್ಗೆ. ಕೆಲವು ರೈತರೆಲ್ಲ ಅಲ್ಲೇ ಜಮೀನಲ್ಲೇ ಬೆಂಕಿ ಇಟ್ಬಿಡ್ತಾರಲ್ಲ. ಅದು ನಮ್ ಕಡೆ ಯಾರು ಮಾಡಲ್ಲ. ಕೆಲವ್ರು ಬಹಳ ದನ ಕರಿದ್ದಾರ ಮಾತ್ರ ಅದ್ ಮಾಡೋದಿಲ್ಲ. ಅವರು ದನ ಕರಿಗಿದ್ದಾರ ಮಾತ್ರ ಹಂಗ ಮಾಡ್ಕೊಂಡ್, ದನ ಇಲ್ದಾರು ಹೋಯ್ ನಾವ್ ಹೋಗಿ ಕೇಳ್ತೀವಿ, ದನ ಇಲ್ಲಪ್ಪ ನಿಮ್ಮವು ನಮಗ್ ಕೊಡ್ರಿ ಒಂದ್ 4-5 ಎಕರೆಗಳದ ಅಂದ್ರೆ ಅವ್ರು ಕಡ್ಕೊಂಡ್ ಹೋಗ್ರ ಅಂದ್ರೆ ಮಾತ್ರ ಕಡ್ಕೊಂತೀವಿ, ಇಲ್ಲ ನಾವು ಕೊಡಲ್ಲ ಅಂತಂದ್ರೆ ಅವ್ರು ಬೆಂಕಿ ಇಟ್ಕೊಂತಾರೆ. ಮತ್ತೆ ಕೆಲವು ರೈತರು ಅಲ್ಲೇ ರೋಟ್ರಿ ಹೊಡಿತಾರೆ, ಅದೇ ಗೊಬ್ಬರ ಆಗ್ಲಿ ಅಂತ. ಆತರ ಮಾಡಿದ್ರು ಅನುಕೂಲ ಆಗುತ್ತೆ? ಹ್ಮ್, ಮಾಡ್ತಾರೆ. ರೋಟ್ರಿ ಹೊಡೆದ್ರೆ ಚೆನ್ನಾಗಿ. ನಮ್ ಕಡೆ ರೋಟ್ರಿ ಹೊಡಿಯಕ್ ಬರಲ್ಲ, ನಮ್ದು ನೆಲ ಕಲ್ ಮರ್ಮು, ಒಳ್ಳೆ ಟೈಮ್ ಬಿಸಿಲ್ ಬಂದಿರ್ ಅವಾಗ ಬರಲ್ಲ ಬೆಂಕಿ. ನಮ್ಮೂರ ಬೆಂಕಿ ನೋಡ ಯಾರು ಇರಲ್ಲ. ಎಲ್ಲ ದನಕರ್ ಎಷ್ಟ ಬೇರೆ ಚಳಿಕೇರಿ, ಪಾಗೋಡ, ವಸ್ತುರ್ಗ, ಶ್ರೀರಾಮ್ಪುರದಿಂದ ನಮ್ಮೂರು ಶೆಪ್ಪೆ ತಗೊಂಡ್ ಹೋಗ್ತಾರೆ ಸರ್. ಅವ್ರಿಗೆ ದುಡ್ಡು ಕೊಡ್ಬೇಕಾ? ಇಲ್ಲ, ದುಡ್ಡು ಇಲ್ಲ. ನಮ್ಮೂರ ದುಡ್ಡಿಗೆ ಪಟ್ಟಿ ಯಾವತ್ತು ಕೊಟ್ಟಲ್ಲ. ಕಟಾವ್ ಮಾಡ್ಕೊಂಡು ಬರ್ತಾರೆ, ಒಳ್ಳೆ ಮೆಕ್ಕೆಜೋಳ ಮುರಿಬೇಕಾರೆ. ಈಗ ನಮ್ಮೂರ ನೆಂಟಿರ್ತಾರೆ, ಏನಪ್ಪಾ ನಿಮ್ಮೂರ ಶೆಪ್ಪೆ ಬೇಕೈತಿ ಹೆಂಗಪ್ಪ ಅಂದ್ರೆ, ಏ ಬಾ ಇಂಥವ್ರ ಹೊಲ್ದಾಗೈತಿ ಹೇಳ್ತೇನೆ ಅಂದ್ರೆ, ನಾನೊಂದು 2 ಎಕರೆ ಹೇಳೋದು, ನೀವ್ ಒಂದ್ 2 ಎಕರೆ ಹೇಳೋದು, ಹಿಂಗೆ ಹೇಳಿ ಎಲ್ಲ ನಾವು ಕಳಿಸ್ತೀವಿ. ಹಂಗೆ ಬೇರೆ ಊರುಗಳಿಗೆ ಕೊಡೋ ಬದಲು ನೀವೇನೇ ಅದನ್ನೆಲ್ಲ ಒಂದ್ ಕಡೆಗೆ ಗುಡ್ಡೆ ಹಾಕ್ಬಿಟ್ಟು ಎರೆಹುಳು ಗೊಬ್ಬರ ಮಾಡ್ಕೋಬಹುದಲ್ಲ, ಯಾಕೆ ಮಾಡ್ಬಾರ್ದು? ಕಾಂಪೋಸ್ಟ್ ಗೊಬ್ಬರ ಮಾಡಿದ್ವಿ ಸರ್, ಮಾಡಿದ್ರೆ ನಮ್ಗೆ ಎಷ್ಟು ಬೇಕು ಒಂದ್ ಈಗ ಒಂದ್ 8-4 ಅಡಿ ಮಾಡಿದ್ವಿ, ಅಷ್ಟಕ್ಕೆ ಗುಂಡಿ ತುಂಬಕ್ ಮಾತ್ರ ಮಾಡ್ಕೊಂತೀವಿ. ಅದೇ ಒಂದ್ 4-5 ಎಕರೆಗಳು ಸೆಪ್ಪೆ ತಗೊಂಡ್ ಮಾಡಕಂದ್ರೆ ಆಗಲ್ಲ. ಅದ್ ಯಾಕಾಗಲ್ಲ ಅಂದ್ರೆ, ಈಗ ಆ ಸೆಪ್ಪಿಗೆ ಗುಂಡಿಗೆ ಎಷ್ಟು ಹಿಡಿಬೇಕೋ ಅಷ್ಟು ಹಾಕಿದ್ರೆ ಅದು ಹಿಡಿತ. ನಾವು ಹೊರಕ್ ಹಾಕಿದ್ವಿ ಅಂದ್ರೆ ದನ ಕರ ಆಗಲ್ಲದ್ರೆ ಆ ಬೆಂಕಿ ಇಡೋದು, ಆ ಗುಂಡಿಯಕ್ಕೆ ಬಂದು ಬೆಂಕಿ ಇಡೇ ಬಿದ್ದಾದ್ರೆ ಇದ್ರ ಗುಳೆಲ್ಲ ಸೋತ್ ಹೋಗ್ಬಿಟ್ಟು. ಅದಕ್ಕಾಗಿ ನಾವು ಹತ್ರಕ್ಕೆ ಬಿಟ್ಕೊಂಬಲ್ಲ. ಒಂದ್ ಕಡೆ ಸ್ಟಾಕ್ ಮಾಡ್ಬಿಟ್ಟು ಒಂದು 5-6 ಗುಂಡೆ 8-10 ಗುಂಡೆ ಮಾಡ್ಬಿಟ್ಟು ಮೂರ್ ತಿಂಗಳಿಗೊಮ್ಮೆ ತುಂಬಿ ಎರೆಹುಳು ಗೊಬ್ಬರ ಮಾಡ್ಕೋಬಹುದಲ್ಲ, ಯಾಕೆ ಮಾಡ್ಕೋ? ಅದೇ ಮಾಡ್ಬೋದು ಸರ್. ಒಂದೇ ಗುಂಡಿ ನಾವು ಮಾಡಿದ್ರು, ಮೈರಾಡದವ್ರು ಮಾಡಿಸಿದ್ರು. ಮೈರಾಡದವ್ರು ನಾವು 15 ವರ್ಷ ಮೈರಾಡದಿಂದ ನಾವು ಟ್ರೈನಿಂಗ್ ಹೋಗಿದ್ವಿ. ಬಹಳ ದೂರ ಹೋಗಿ ಈ ಕಡೆ ಮಲೆ ಮಹದೇಶ್ವರ ಬೆಟ್ಟ ತಗೊಂಡ್ ಹೋಗಿದ್ವಿ, ಈ ಕಡೆ ಹಿಂಗೆ ಉತ್ತರ ಕರ್ನಾಟಕ ಅಂಕೋಲ ತಟ್ಟೆಯಾಳು ಅಲ್ಲೆಲ್ಲ ಹೋಗಿ ಬಂದ್ವಿ. ಎರೆಹುಳು ಗೊಬ್ಬರ ಮಾಡ್ತಾ ಇದ್ರ? ಹ್ಮ್. ತರಬೇತಿ ತಗೊಂಬಂದು ಒಂದೇ ಗುಂಡಿ ಯಾಕೆ ಮಾಡಿದ್ರಿ? ಒಂದ್ 4-5 ಗುಂಡಿ ಯಾಕೆ ಮಾಡಬಾರ್ದು? ಎಲ್ಲರೂ ಮಾಡಿದ್ವಿ, ಒಂದು 20 ಜನ ಮಾಡಿದ್ವಿ ನಾವು. ಮೈರಾಡದಾಗ 20 ಜನ ಸೇರ್ಕೊಂಡಿದ್ವಿ. ಅವ್ರು ಮಾಡಿದ್ ಒಂದೇ ಏನ್ ಉಳಿದ್ರದಂದ್ರೆ, ಏನು ನಾವು ಗಿಡ ಹಾಕಿದ್ವಿ ಅದೊಂದ್ ಮಾತ್ರ ಉಳಿದತ್ತೆ. ಗಿಡ ಕೊಟ್ಟಿಸಿದ್ರು ಅದೊಂದು ಉಳಿದತ್ತೆ. ಉಳಿಮೆ ಯಾವ ಟೈಪ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಟೈಪ್ ಅದೊಂದು ಉಳಿದತ್ತೆ. ಎರೆ ಗುಂಡಿನ ನಮ್ದು ಒಂದೇ ಉಳಿದ್ರದ್ದು. ಮೆಕ್ಕೆಜೋಳ ಎಷ್ಟು ಇಳುವರಿ ಬರುತ್ತೆ? ಎಕರಿಗೆ ಒಂದು 30-25 ಕ್ವಿಂಟಲ್ ಆಗುತ್ತೆ. 25ರಿಂದ ಮೇಲೆ. ಏನ್ ರೇಟ್ ಸಿಗುತ್ತೆ? ಅದು 1,300-1,500 ಅಷ್ಟಕ್ಕೆ ನಮ್ಮೂರ ನೆಗದು. ಎಲ್ಲಿ ಮಾರಾಟ ಮಾಡ್ತೀವಿ? ಇಲ್ಲೇ ಚಿತ್ರದುರ್ಗ ಮಾರ್ಕೆಟ್. ಕೆಲವರು ವ್ಯಾಪಾರಸ್ಥರು ಅಲ್ಲೇ ಊರಿಗೆ ಬರ್ತಾರೆ? ಇಲ್ಲ, ನಮ್ಮೂರಿಗೆ ಬರಲ್ಲ. ಸಾಲ ಬಹಳ ತಗೊಂಡಿರ್ತಾರೆ, ಹೋಗಿಂತ ಅಂಗಡಿ ಅದಾವೆ ಅಂತಾರೆ. ಅಂಗಡಿ ಬಿಡ್ರ ಅಂದ್ರೆ ನಾವು ಅಲ್ಲಿ ಹೋಗಿ ಬಿಡ್ತೀವಿ. ಇಲ್ಲ, ನಮ್ಮೂರಿಗೆ ನಂಗೆ ಬೇರೆ ಊರವ್ರು ಬಂದು ತೂಗಿಸಲ್ಲ. ನೀವೆಲ್ಲ ಮಾರ್ಕೆಟಿಗೆ ಬಿಡ? ಎಲ್ಲ ಮಾರ್ಕೆಟ್, ಮುಕ್ಕಾಲು ಭಾಗ ಮಾರ್ಕೆಟ್. ನಮ್ಮೂರಿಗೆ ಸುಮಾರು ಅಂದ್ರೆ ಒಂದು 30-40 ಲಕ್ಷ ಬೇರೆ ದಲ್ಲಾಳಿ ಅಂಗಡಿ ಎಲ್ಲರೂ ಲೆಕ್ಕ ಹಾಕ್ಯಂದ್ರೆ. ಈಗ ಮತ್ತೆ ಇಷ್ಟೊಂದು ಇವಾಗ ಜಮೀನ್ಗೆಲ್ಲ ಗೊಬ್ಬರ ಬೇಕಾಗುತ್ತೆ. ಗೊಬ್ಬರ ಅಂದ್ರೆ ಏನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರ? ಹ್ಞೂ ಸರ್, ಮಾಡಿದ್ವಿ. ನಮ್ಮ 2 ಹೋರಿ ಅದಾವೆ, 4 ಆಕಳ ಅದಾವೆ. ಅದ್ರಾಗ ಆಕಳ ಒಂದು ಹೋರಿ ಕರ ಇರುತ್ತೆ, ಅದಕ್ಕೂ ಅದರಿಂದ ಮತ್ತೆ ಇನ್ನೂ ಒಂದು ಹೆಣ್ಗರ ಐತೆ. ಅಲ್ಲೇ 4-5 ತಿಂಗಳು ಕರ ಹೊಟ್ಟೆ ಒಳಗಿರೋದು. ನಾವು ನೀವು ಯಾವಾಗ ಮೊನ್ನೆ ರೇಡಿಯೋ ಕೇಳಿದ್ನ ಅವತ್ತಿಂದ ನಾನು ಆಸಿಗೆನ ಸರ್ಬು ಎಲ್ಲ ಕ್ಲೀನ್ ಆಗಿ ಹಾಕ್ತಿವಿ. ಅದ್ ಗಬ್ಬಿದ್ದಾಗ ನಾವೇನ್ ಗೊತ್ತಾಗ್ತಿಲ್ಲ, ಅದ್ ಅತ್ಲಾಗಿ ಇತ್ಲಾಗ ತಾರೆ ಅಡಿಕೆ ಸುಮ್ನೆ ನಿಂತ್ಕೊಂಡ್ ನೆಲ ಸೊಟ್ಟೈತೆ, ಇದು ಯಾಕೆ ಮಕನ ಅಂತ. ಅದು ಕರ ಹೊಟ್ಟೆ ಒಳಗೆ ದೊಡ್ಡದಾದಂಗ ಆದಂಗಲ್ಲ, ಸರ್ಬ್ ಹಾಕಿದ್ಮೇಲೆ ಅದು ಅಲ್ಲ ಹಂಗ ಲಟಕನ್ ಮಕ್ಕ ಮಾಡೋದು. ಅರೇ ಇದು ಯಾಕೆ ಹಿಂಗ ಮಕ್ಕ ಅಂತಂದ್ ಮತ್ತೆ ಬರ್ಸೋದು, ಮೈ ಒರ್ಸೋದು ಹಂಗ ನೋಡಿದೆ. ಅವಾಗ ಅದಕ್ಕೆ ಸಮಾಧಾನ ಆಗೋದು, ಅವಾಗ ಮೆಲ್ಕ್ ಹಾಕೋದು. ಓ, ಇದು ಸರ್ಬ್ ಹಾಕ್ಬೇಕು ಕಣಪ್ಪ ಅಂತ ನಮ್ಮ ಹುಡುಗ ಹೇಳಿದ್ಮೇಲೆ ಅವನು ಸರ್ಬ್ ಕ್ಲೀನ್ ಆಗಿ ದಿನ ತಂದಾಗ್ತದೆ. ಎಲ್ಲ ನಾಟಿ ತಳಿ ಹಸುಗಳನ್ನ? ಹ್ಞೂ ಸರ್, ನಾಟಿ ತಳಿ. ಈ HF ಜರ್ಸಿ ಇವನ್ನೆಲ್ಲ ಜಾಸ್ತಿ ಹಾಲು ಕೊಡುತ್ತೆ ಅಂತಾರೆ ಸಾಕಿದ್ರೆ? ಸರ್, ಇಲ್ಲ, ನಮ್ ಕಡೆ ಕಲ್ನೇ ಅಲ್ಲ, ಅದು ಗುಡ್ಡ ನಮಗ್ ಬಾರಿ ಗುಡ್ಡ. ಗುಡ್ಡಕ್ಕೂ ಹೋಗ್ಬೇಕಂದ್ರೆ ಒಂದ್ 15 ದಿನ ಹಿಂಗ್ ಚೆನ್ನಾಗಿರ್ತಾವ. ಬಂದ ತಂದ ದನಗಳು ಏನೇನಿರಲ್ಲ, ಎಲ್ಲ ಬರ್ತಾನ ಆಗ್ಬಿಟ್ಟು ನಮ್ಮವೇನ್ ನಮ್ ನೆಲ್ದಾಗ ಹುಟ್ಟಿ ನಮ್ ನೆಲ್ದಾಗ ಬೆಳೆದವ್ ಮಾತ್ರ ಆದ್ರೆ ಬಹಳ ಚೆನ್ನಾಗಿರ್ತಾವ್ ಸರ್. ಎಷ್ಟು ಲೀಟರ್ ಹಾಲು ಬರುತ್ತೆ? ನಮ್ದು ಆಕಳ ಅದು ಮಲೆ ಗುಡ್ಡದ ಕಡೆ ಇರುತ್ತೆ ಸರ್, ಚಿಟ್ಟು ತಳೆ. ಅದು ಚಿಟ್ಟು ತಳೆ ನೋಡಕ್ ಚಿಟ್ಟು ತಳೆ ಅಂತೀವಿ. ಅದು 4 ಲೀಟರ್ ಹಾಲು ಕೊಡುತ್ತೆ. ಏನಾದ್ರೂ ಡೈರಿಗೆ ಹಾಕ್ತಾರ? ಇಲ್ಲ ಸರ್, ನಮಗೆ ಯಾರನ ಮನೆಗೆ ಬರ್ತಿ ಜನ ಬರ್ತಾರೆ ಕೇಳಕ್ಕೆ, ನಾವೆಲ್ಲ ಹಂಗ ದಾನ ಕೊಡ್ತೀವಿ. 1 ರೂಪಾಯಿನೂ ಇಸ್ಕೊಂಡು ಬೇಕಷ್ಟು ಉಪಯೋಗಿಸಿ. ಮೊಸರು, ಮಜ್ಜಿಗೆ ಏನನ್ನ ನಾವ್ ಏನ್ ಕೇಳ್ತಾರ ಇಲ್ಲ ಅನ್ನಲ್ಲ. ಅದು ನಮ್ಮವ್ವ ಹೇಳಿತ್ತು, ನಮ್ಮಮ್ಮ, ಇದು ಹಾಲು ಕೊಟ್ಟರು ಮಾತ್ರ ಎಂದು ಕೊಡ್ಬೇಡ. ನಾವು ಹಾಲು ಕೊಟ್ಟರಲ್ಲ, ಹಾಲು ಕೊಡೋರಿಗೆ ಏನಪ್ಪ ಅಂದ್ರೆ ಅದು ದುಡ್ಡು ತಗೊಂಡು ಅದೇ ರೂಢಿರ್ತತೆ. ನೀವು ದಾನ ಮಾಡಿರ್ತಲ್ಲ, ದಾನ ಮಾಡಿದ್ದೆ ಬಹಳ ಹಿಂದೆ ನಮ್ಗೆ ಕಾಯೋದು ಅಂತ ನಮ್ಮಮ್ಮ ಹೇಳಿ. ಅದರಿಂದ ಈಗೆಲ್ಲ ಫ್ರೀಯಾಗಿ ಕೊಡೋದಿಲ್ಲ, ಎಲ್ಲರೂ ದುಡ್ಡು ತಾಂಡೆ ಕೊಡ್ತಾರೆ ಅಂತದ್ರಲ್ಲಿ ಫ್ರೀಯಾಗಿ ಕೊಡ್ತಾರೆ. ಇಲ್ಲ ಸರ್, ನಾವು ಫ್ರೀಯಾಗಿ ಕೊಡ್ತೀವಿ, ನಾವು ಸತ್ಯದಿಂದ ಹೇಳ್ತಂದ್ರೆ ಫ್ರೀಯಾಗಿ ನಾವು ಕೊಡೋದು. ಕೊನೆಗೆ 2 ರೂಪಾಯಿ ಯಾರೋ ಒಬ್ಬ ಹುಡುಗಿ ಬಂದು ಕೊಡಕ್ ಬಂತು, ನಾನೇ ಎರಿಸ್ಕೊಬಡ್ರಿ ಕೊಡ್ರಿ ಅವ್ರಿಗೆ ಅಂತ. ನಮ್ಮನೆಗೆ ಹಂಗೇನಿಲ್ಲ ಸರ್, ಎಲ್ಲರೂ ಯಾರನ್ನು ಬರಲಿ ನಾವು ಕೊಡೋ, ಕೈ ಎತ್ತಿ ಕೊಡೋ ಹೊರತು ಇಸ್ಕೊಳೋದಂತ ಇಲ್ಲ. ನಾಳೆ ಕೊಟ್ಟದ್ದು ಏನನ ಒಂದು ನೆಂಪಿಗಿದ್ರೆ ಮುಂದೆ ಆದರೂ ಅನುಕೂಲ ಆಗ ಸರ್. ಏ ನೀವು ಹಂಗೆ ಹಿಂಗೆ ಅನ್ನೋದು ಅವೆಲ್ಲ ಕೆಟ್ಟು ಬುದ್ಧಿ ನಮ್ಮ ಹತ್ರ ಇಲ್ಲ ಸರ್. ಅಷ್ಟಿಂದ ನಮಗೆ ಒಳ್ಳೆಯದು ದಾರಿ ತೋರಿಸ್ಬೇಕು. ಹಸು ಎತ್ತುಗಳು ಮಾತ್ರ ಸಾಕಾಣಿಕೆ ಮಾಡಿದ್ರ? ಕುರಿ ಕೋಳಿ ಮೇಕೆ? ಕೋಳಿ ಒಂದು 5-6 ಅಷ್ಟೇ. ಕುರಿ ಮೇಕೆ? ಕುರಿ ಮೇಕೆ ಇಲ್ಲ. ಅಂದ್ರೆ ಈಗ ಬಂದಿರತಕ್ಕಂಥ ಗೊಬ್ಬರ ನಿಮ್ ಜಮೀನಿಗೆ ಸಾಕಾಗುತ್ತಾ? ಹ್ಞೂ ಹಾಕಸ್. ನಾಲ್ಕು ಲೋಡ್ ಹಾಕದೆ 5 ಲೋಡ್ 4 ಲೋಡ್ನಾಗೆ ಏನೋ ಒಂದ್ ಲೋಡ್ ಏನೋ ಟೈಮ್ ಬಂದಾಗ ಏನೋ ಕಷ್ಟ ಸುಖ ಅಂತ ಒಂದ್ ಲೋಡ್ ಕೊಡ್ತೀವಿ, ನುಳಿಕೆದಲ್ಲ ಹೊಲಕ್ಕೆ ಇರ್ತೀವಿ. ಮತ್ತೆ ಈ ರೇಡಿಯೋ ಕೇಳ್ತಿರ್ತೀನಿ ಅಂದ್ರೆ ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀನಿ? ಸರ್ ನಾವೀಗ ನನಗೀಗ 15 ವರ್ಷದಿಂದ ನಾನು ಇಲ್ಲಿಗೆ ಬರ್ಬೇಕಂತ ಮನಸ್ಸಿಗಿರೋದು, ಬಂದೋಗಿದ್ನಿ ಇಲ್ಲಿ. ಮತ್ತೆ ಕೋಲಾಟದ ಎಲ್ಲರೂ ತಿಳಿಸಿದ್ನಿ, ನಾನು ತಪ್ಪಡಿ ಕಲಾವಿದ, ನನಗೆ 25 ವರ್ಷ ತಪ್ಪಡಿ ಕಲಾವಿದ. ನನ್ನ ಬ್ಯಾಚ್ ಇರೋದು 30 ಜನ ಅದ್ರೆ ನನ್ನ ಬ್ಯಾಚ್ಗೆ. ಅಲ್ಲಿಗೆ ನಾವು ಮೈಸೂರು, ಬೆಳಗಾವಿ, ಮಹಾರಾಷ್ಟ್ರ ಎಲ್ಲ ಕಡೆಗೆ ಹೋಗಿ ಬಂದೆ. ಶಿವಮೊಗ್ಗ ರಾಮನಗರ ಟ್ರೈನಿಂಗ್ ಹೋಗಿ ಬಂದೆ ಸರ್. ರಾಮನಗರ ಟ್ರೈನಿಂಗ್ ಅಂದ್ರೆ ಒಂದು ದಿನಕ್ಕೆ 500 ರೂಪಾಯಿ. ಯಾವ ತಪ್ಪಡಿ ಹೆಂಗ್ ಬಡಿತೀಯ, ಯಾವ ವೆಜ್ಜೆ ಹಾಕ್ತೀಯ, ಅದನ್ನ ಆಸೆದಿ ಬಿಡುತ್ತೆ ಹೆಂಗೆ, ಊರ ಮೇಲೆ ಬರುತ್ತೆ ಹೆಂಗೆ, ಆಮೇಲೆ ಇದು ನಾವು ಹೊಲಗಳಿಗೆ ಕಾಯೋದಂಗೆ, ಇದೆಲ್ಲ ಒಂದೊಂದು ಗಸ್ತು ತೋರಿಸ್ಬೇಕು. ನಮ್ಮ ಹತ್ರ ನನ್ನ ಕೈ ಇರೋದು 25 ಕೈ ಅದ ಸರ್. ಯಾವ ಕೈ ಬಡಿತಿ ಅಂದ್ರೆ ಆ ಕೈ ಬಡ್ದು ತೋರ್ಸೋದು. ನಮ್ ಚಿತ್ರದುರ್ಗದಾಗ ಅಂದ್ರೆ 2 ಕಡ್ಡಿ ಅಂದ್ರೆ ಇಡೀ ನಮ್ ಚಿತ್ರದುರ್ಗ ನಾವೇ ಕಲ್ತಿರೋದು. ಅದನ್ನ ನಾವು ಎಲ್ಲಿ ರಾಮನಗರದಾಗ ಕಲ್ತಿದ್ ಸರ್. ರೇಡಿಯೋದಲ್ಲಿ ಏನೇನು ಕಾರ್ಯಕ್ರಮಗಳು ಕೇಳ್ತಾ ಇರ್ತಾರೆ? ನಾವು ಜನಪದ ಗೀತೆ ಕೇಳ್ತೀನಿ. ಈ ಕೃಷಿಯಿಂದ ಬಹಳ, ಕೃಷಿ ಅಂದ್ರೆ ನಾನು ಎದ್ದೇ ಹೋಗಲ್ಲ ಸರ್. ಅದಾದ್ಮೇಲೆ ಕೃಷಿ ಆದ್ಮೇಲೆ ಜನಪದ ಬರ್ತತೆ. ಅದನ್ನ ಒಳ್ಳೆಯದಿದ್ರೆ ಕೇಳ್ತೀನಿ. ಇನ್ನೊಂದ್ ಸ್ವಲ್ಪ ಬಿಟ್ಟು ಮತ್ತೆ ನೀವು 8 ಗಂಟೆ ಮೇಲ್ಪಟ್ಟು ಮತ್ತೆ ಕತ್ತರಲ್ಲ, ಅವ ಮತ್ತೆ ನಾ ಆಗೋವರೆಗೂ ಎದ್ದಳಲ್ಲ. ಅಲ್ಲಿ ಕೇಳೇ ಮುಂದ್ಕೋದು ಏನಿದ್ರು. ಈಗ ಕೃಷಿ ಬದುಕಿರ ತಗಲತ್ತು, ನಿಮ್ಗೆ ರೇಡಿಯೋ ಕೇಳಲಿಕ್ಕೆ ಸಮಯ ಸಿಗುತ್ತಾ? ಹ್ಞೂ ಸರ್, ನನಗೆ ಸಾಯಂಕಾಲ ಟೈಮ್. ನಾನು ಅಗಲತ್ತು ಕೇಳಿದ್ರು ಒಂದು 10 ನಿಮಿಷ ಕೇಳ್ತೀನಿ, ಅದ ಎಲ್ಲಿ ಬಿಟ್ಟಿದ್ದಂತೆ ಅಲ್ಲಿ ಕೇಳಿ ಸಾಯಂಕಾಲ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ. ಎಷ್ಟೈತಿ ಬರ್ತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರಲ್ಲ, ಏನ್ ಎಲ್ಲಿ ಕೊಟ್ರ ಆನ್ಸರ್ ಹಂಗೆ ಕೇಳ್ತಾರಲ್ಲ ಯಾರಿಗಿರ್ಬೋದು, ಭಾಳ ಚೆನ್ನಾಗಿ ಮಾತ್ರ. ಅವತ್ತು ನೀವು ಭಾಳ ಚೆನ್ನಾಗಿ ಮಾತಾಡಿದ್ರಿ. ನಾನು ಅವತ್ತಿಂದ ಮನಸ್ಸಿತ್ತು ಬರ್ಬೇಕು ಇಲ್ಲಿ ಕೇಳ್ಬೇಕು. ನಾವು ಕೃಷಿ ಬಗ್ಗೆ ಅಷ್ಟೊಂದು ಮಾಡಿದ್ರೆ ನಮಗೆ ಮಾಹಿತಿ ಏನು ಸಿಗಲ್ಲ, ಮಾಡಿದ್ಕೂ ಒಂದು ಫಲ ನಾನು ಸಿಗ್ತತಲ್ಲ ಅಂತ ಕೇಳಿದೆ ಸರ್. ಈಗ ರೇಡಿಯೋದಲ್ಲಿ ಈ ಕೃಷಿ ಕಾರ್ಯಕ್ರಮಗಳು ಕೇಳ್ತಿರ್ತಾರಲ್ಲ, ನಿಮ್ ಕೃಷಿ ಬದುಕಿಗೆ ಏನೇನು ಅನುಕೂಲ ಆಗಿದೆ? ಕೃಷಿ ಬಗ್ಗೆ ಅನುಕೂಲ ಅಂದ್ರೆ ನಮಗೇನು ಲಾಭ ಅನ್ಬೇಕಂದ್ರೆ, ಒಂದ್ ಎಕರೆಗೆ ಎಷ್ಟು ಹೋದರ್ಸ ಎಷ್ಟು ಬೆಳೆದ್ವಿ, ಹೋದರ್ಸ 8-9 ಚೀಲ ಬೆಳೆದ್ವಿ, ಈ ವರ್ಷ 15 ಚೀಲ ಆಗ್ತಾವಂತ ರಾಗಿ ಅಷ್ಟು ಚೆನ್ನಾಗೈತಿ. ಮುಕ್ಕಾಲು ಇಡೀ ಊರಲ್ಲ ಮೂರರಲ್ಲ ಏ ನಾಗಪ್ಪನ ರಾಗಿ ಭಾರಿ ಚೆನ್ನಾಗೈತೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಮಾಡ್ಬೇಕಂತ ಅನ್ಕೊಂಡ್ರೆ, ನಾವು ಕೃಷಿ ಮಾಡಿದ್ದನ್ನ ನಾವು ಲಾಭ ಮಾಡ್ಕೋಬೇಕು. ಏನು ನಾವು ತಪ್ಪು ಮಾಡಿದ್ವಿ, ಕೃಷಿಯಾಗಿ ವರ್ಷ ಹೆಂಗ ಕಮ್ಮಿ ಬಂತು ಬೆಳೆ, ಅದೆಲ್ಲ ಈ ವರ್ಷ ಮಾಡ್ಬಾರ್ದು, ನಾವು ಮುಂದ್ವರ್ಸಕ್ಕೆ ಬೇರೆ ಹಾಕಿ ಹೋದರ್ಸ್ಕಿಂತ ಇವರು ಜಾಸ್ತಿ ತಗೋಬೇಕು ಅಂತ ಮಾಡ್ಬೇಕು ಅಂತ ಐತಿ. ಮಾಡಿದ್ವಿ ಅಂಬೋದೇನು ಮುಕ್ಕಾಲ್ಬಾಗಿ ಮಾಡ್ಲೇಬೇಕು. ಒಳ್ಳೊಳ್ಳೆ ರೈತರುಗಳು ಕರ್ಕೊಂಡು ಆಫೀಸರ್ ಎಲ್ಲ ಕರ್ಕೊಂಡ್ ಬರ್ತಾರೆ ಸರ್, ಅವ್ರನ್ನ ಕೇಳಿ ನಮಗೆ ಬಹಳ ಸಂತೋಷ ಆಗಿದೆ. ನಮಗೆ ಅದರಿಂದ ನಮಗೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಮನಸ್ಸು ಬರ್ತದೆ. ನಾವು ಈಗ ಆಕಳ ಇದ್ರದ್ದು ಸರ್ಪು ಹಾಕೋದು ಒಂದು ಒಳ್ಳೇದು ಮಾಡಿದ್ವಿ. ಅದು ಬೆಳೆಯೋದು 3-4 ವರ್ಷದಿಂದ ಬೆಳೆದ ಅನುಭವ ಮಾಡಿದ್ವಿ. ಇನ್ನೊಂದು ಹತ್ತಿ ಗಿಡದ್ದು ಬೆಂಕಿ ಹೋಗೋದಕ್ಕೆ ಯಾವ ತಡೆ ಮಾಡ್ಬೇಕಂತ ಅದನ್ನೊಂದು ಕೇಳಿದ್ವಿ. ಒಂದು 4-5 ಐಟಮ್ ಮಾಡಿದ್ವಿ, ಒಳ್ಳೇದ ಮಾಡ್ಕೊಂಡು ರೈತರಿಗೆ ಸಲಹೆ ಬರ್ತಲ್ಲ ಅದನ್ನಂತ ಫಸ್ಟ್ ಗೆ ಕೇಳದೆ ಮುಂದಕ್ಕೆ. ಹಾಗಿದ್ರೆ ನಾಗಪ್ಪರೆ, ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮ್ಗೆ? ಹೌದು ಸರ್, ಬಹಳ ಸಂತೋಷ ಆಗಿತ್ತು. ನಾವು ಮಾಡ್ಬೇಕಂದ್ರೆ ಬಹಳ ಅದರಿಂದ ಸರ್ ನಮಗೆ ಸಂತೋಷ, ಮಾಡ್ಬೇಕಂತ ಬಹಳ ಅನುಕೂಲ ಐತೆ ಸರ್, ನಾವು ಮಾಡ್ಬೇಕಂತಾನೆ ಇರೋದು. ಬಹಳ ಸಂತೋಷ ನಾಗಪ್ಪ ಅವರೇ, ಇದುವರೆಗೆ ನಿಮ್ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕ್ ಬೆಟ್ಟದನಾಗಿನ ಹಳ್ಳಿಯ ಕೃಷಿಕ ನಾಗಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡ್ನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ.